ಬಿಟ್ಟರೆ ಮತ್ತೆ ಬೇರೆ ಏನ್ ಬೆಳೆಗಳು ಬರ್ತಾ ಇದ್ರೆ? ತೋಟಗಾರಿಕೆ ಬೆಳೆಗಳು, ತೆಂಗಿದೆಯಾ? ತೆಂಗಿದೆ. ತೆಂಗಿದೆ, ಎಷ್ಟು ಗಿಡ ಇದೆ? ತೆಂಗು ಗಿಡ ಇದೆ. ಅಲ್ಲಿ ಫಸಲು ಬರ್ತಾ ಇದೆಯಾ? ಇಲ್ಲ ಸರ್, ಇನ್ನೂ ಸಣ್ಣದು. ನೀರಾವರಿ ಮಾಡಿ ಎಷ್ಟು ವರ್ಷ ಆಯ್ತು? ನೀರಾವರಿ ಮಾಡಿ ಈಗ ಒಂದು 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು. ಪ್ರಾರಂಭದಲ್ಲೇ ಏನು ಅಡಿಕೆ ತೆಂಗು ಅವನ್ನೇನು ಹಾಕಿರಲಿಲ್ಲ ಸರ್. ಮೊದಲೆಲ್ಲ ಬರೀ ಮೆಕ್ಕೆಜೋಳ ಈ ತರ ಪೋದಿ ಬೆಳೆಗಳು ಬೆಳಿತಾ ಇದ್ವಿ. ಶೇಂಗಾನೇ ಬೆಳೆದಿದ್ದೆ ಸರ್. ಶೇಂಗಾನೇ ಬೆಳೆದಿದೆ. ಮೆಕ್ಕೆಜೋಳ ಶೇಂಗಾ ಇವು ಬೆಳೀತಿದ್ದಂತರು ಈ ಸೊಪ್ಪು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ ಸರ್? ಅದರಲ್ಲಿ ಲಾಭದಾಯಕ ಅನಿಸ್ತಾ ಇಲ್ಲ ಸರ್. ಇದು ಮಳೆ ಚೆನ್ನಾಗಿ ನಡೆಸಿದ್ರೆ ಅದರಲ್ಲಿ ಲಾಭದಾಯಕ ಆಗುತ್ತೆ ಸರ್. ಮಳೆ ಚೆನ್ನಾಗಿ ನಡೆಸಿದ್ರೆ ಅದಾಗೇನು ಲಾಭದಾಯಕ ಅನಿಸ್ತಿಲ್ಲ ಸರ್. ಇದು ಸ್ವಲ್ಪ ನೀರಾದ್ರೆ ಸಾಕಾಗುತ್ತೆ ಸರ್. ಅದಕ್ಕಾಗಿ ಸೊಪ್ಪು ಬೆಳೆಯೋಣ ಅಂತೇಳಿ ಬೆಳೆದಿವಿ ಸರ್. ಅದು ದಿನ ಡೈಲಿನೂ ದುಡ್ಡು ಕಾಣಬಹುದು ಸರ್. ಇದು 4 ತಿಂಗಳು 5 ತಿಂಗಳು ಆಗ್ಬೇಕು ಸರ್ ಮಣ ಕಾಣಲಿಕ್ಕೆ. ಅದು ಡೈಲಿ ದುಡ್ಡು ಉಪಯೋಗಿಸ್ತಾರೆ ಸರ್ ಡೈಲಿನ. ಹೌದು, ನಮ್ಗೆ ಅದರಿಂದಾಗಿ ಸೊಪ್ಪು ತರಕಾರಿ ಮಾಡಕ್ಕೆ. ಅಲ್ಲಿ ಎಷ್ಟು ವರ್ಷದಿಂದ ಸೊಪ್ಪು ಬೆಳೀತಾ ಇದ್ರೆ ಸರ್? ಈಗ ಒಂದು 10 ವರ್ಷ ಇದ್ದನು ಸೊಪ್ಪು. ಸೊಪ್ಪು ಯಾವಾಗಲೂ ಬೆಳೀತಾನೆ ಇರ್ತೀವಿ. ಬೆಳೀತಾನೆ ಇರ್ತೀವಿ ಸರ್. ನಾನು 40 ಅಡಿಯಲ್ಲಿ ಅಂತಂತವಾಗಿ ಹಾಕೊಂಡ್ಬಿಟ್ಟು ಸೊಪ್ಪು ಮಾರ್ತಿದ್ದೀವಿ ಸರ್. ದಿನ ಮಾರ್ಕೆಟ್ಗೆ ತರ್ತೀವಿ ಸರ್. ಮಾರ್ಕೆಟಲ್ಲಿ ನಾನು ಒಂದು 2-3 ಸರ್ತಿ ತಂದು ನೋಡಿದೆ ಸರ್, ಅಲ್ಲಿ ಲಾಭದಾಯಕ ಅನಿಸ್ಲಿಲ್ಲ ಸರ್. ಹಾಗಾಗಿ ಸಂತೆಯಲ್ಲೇ ಮಾರಿ ಅದಲ್ಲೇ ಲಾಭದಾಯಕ ಅನಿಸ್ತಾ ಇತ್ತು ಸರ್. ಸಂತೆಗೆ ಮಾರಿಸ್ತೀವಿ ಸರ್. ನಮ್ಮೂರಲ್ಲಿ 300 ಇದೆ ಸರ್. 300 ಸಂತೆ ಎಲ್ಲೆಲ್ಲಿ ಆಗುತ್ತಾರೆ ಹಳ್ಳಿಯಲ್ಲಿ ಸಂತೆಯಲ್ಲೇ ಲಾಭದಾಯಕ ಅನಿಸ್ತದೆ ಸರ್. ಅದರಿಂದ ದಿನಕ್ಕೆ 2,000 ರೂಪಾಯಿ ಸಿಗುತ್ತೆ ಸರ್ ನಮಗೆ. ಹೌದಾ? ಹೌದು ಸರ್. ಬೀಜನೂ ರೇಟ್ ಇಲ್ಲ ಸರ್. ನಮ್ದು ಕಡಿಮೆ ಬೀಜದಲ್ಲೇನೆ ಆದಾಯ ಮಾಡ್ಕೊಳ್ತಿದ್ದೀವಿ ಸರ್. ಸೊಪ್ಪಲ್ಲಿ, ಮೆಕ್ಕೆಜೋಳದಲ್ಲಿ, ಶೇಂಗಾದಲ್ಲಿ ಅಷ್ಟೊಂದು ಕಾಣದಿದ್ದು ನಾವು ಸೊಪ್ಪಿನಲ್ಲೇ ಅಷ್ಟೊಂದು ಕಡಿಮೆ ಜಾಗದಲ್ಲೇ ಜಾಸ್ತಿ ಸಂಪಾದನೆ ಮಾಡ್ತಿದ್ದೀವಿ ಸರ್. ಮಾಡ್ತಾ ಇದ್ದೀವಿ ಸರ್. ಎಷ್ಟು ಎಕರೆಯಲ್ಲಿ ಸೊಪ್ಪು ಹಾಕ್ತೀರ ನಾವು ಸರ್? 40 ಅಡಿಯಲ್ಲಿ ಅಂತಂತವಾಗಿ ಹಾಕ್ತದೀವಿ ಸರ್. ಒಂದು 40 ಅಡಿ ಜಾಗದಲ್ಲಿ, 40 ಅಡಿ ಜಾಗದಲ್ಲಿ ಅಂತಂತವಾಗಿ ಹಾಕೊಂಡು ಮಾರ್ತಿದ್ದೀವಿ ಸರ್. ಮಡಿಗಳು ಮಾಡ್ಕೊಂಡು ಮಾರ್ತಿದ್ವಿ. ಏನೇ ಸೊಪ್ಪು ಬೆಳಿತೀರ? ಮೆಂತೆ, ಪಾಲಕ್, ಕೊತ್ತಂಬರಿ, ಸಬ್ಬಾಕ್ಷಿ. ಅಂದ್ರೆ ಎಲ್ಲವೂ ಒಂದೊಂದು 10 ಗುಂಟೆ 20 ಗುಂಟೆ ಹಾಕಂತ್ರ ಹೆಂಗ್ ಮಾಡ್ತಾರೆ? ವಾರೆ ಸರ್, ಒಂದೊಂದು ಕುಂಟೆ ಮಡಿ ಮಾಡ್ಕೊಂಡು 40 ಅಡಿಯಲ್ಲೇ ಮಡಿ ಮಾಡ್ಕೊಂಡು ನಮಗೆ ಅಂತಂತವಾಗಿ ಹಾಕೊಳ್ತಿದ್ವಿ. ಬರೀ ಸೊಪ್ಪನ ಏನ್ ತರಕಾರಿನ ಬೆಳಿತಾ ಇರ್ತಾರೆ? ತರಕಾರಿನೂ ಬೆಳಿತೀವಿ ಸರ್. ಅದ್ರಲ್ಲಿ ಜೊತೆಗೆ ತರಕಾರಿನೂ ಬೆಳಿತೀವಿ. ಮೆಣಸಿನ್ಕಾಯಿ, ಟೊಮಾಟೊ, ಬದನೆಕಾಯಿ, ಬೆಂಡೆಕಾಯಿ, ಜೋಳೆಕಾಯಿ ಇಷ್ಟು ಬೆಳಿತೀವಿ ಸರ್. ಈ ತರಕಾರಿ ಮತ್ತೆ ಸೊಪ್ಪು ಬೆಳೆದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂತೀರ ಸರ್? ನಾವು ಫಸ್ಟ್ ಎಲ್ಲ ಉಳುಮೆ ಮಾಡ್ತೀವಿ ಸರ್. ನೇಗಿಲು ಹಿಡಿದು ಉಳುಮೆ ಮಾಡಿ ಕುಂಟೆ ಹೊಡೆದು ಮಡಿ ಮಾಡ್ಕೊಳ್ತೀವಿ ಸರ್. ಮಡಿ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಚೆಲ್ಕೊಂತೀವಿ ಸರ್. ಕೊಟ್ಟಿಗೆ ಗೊಬ್ಬರ ಚೆಲ್ಕೊಂತೀವಿ, ಮತ್ತೆ DAP ಎಲ್ಲ ಆಗಲಿ 10-26 ಎರಡರಲ್ಲಿ ಒಂದು ಯಾವ್ದಾದ್ರು ಗೊಬ್ಬರ ಚಿಂಪರಣೆ ಮಾಡ್ತೀವಿ ಸರ್. ಮಾಡಿ ಅದು ಒಂದು 4 ಎಲೆ ಆದ ತಕ್ಷಣ ಯೂರಿಯಾ ಚಿಂಪರಣೆ ಮಾಡ್ತೀವಿ ಸರ್. 4-5 ಎಲೆ ಆದ ತಕ್ಷಣ ಯೂರಿಯಾ ಚಿಂಪರಣೆ ಮಾಡ್ತೀವಿ. ಆಮೇಲೆ ನೀರು, ನಾವು ನೀರು ಅರಿಸಲ್ಲ ಸರ್. ಅರಿಸ್ಬಿಟ್ರೆ ಬೇಗ ಸೊಪ್ಪು ಒಂಚೂರು ಹೋಗಿರಲ್ಲ ಸರ್. ಚಿಂಪರಣೆ ಮಾಡ್ತೀವಿ, ಡ್ರೈಮ್ ಸಿಂಕ್ ಎಲ್ಲ ಎಳಿತೀವಿ ಸರ್. ಅದರಿಂದ ನೀರನ್ನು ಕಡಿಮೆ ಟೈಮ್, ಒಂದು 1/2 ಗಂಟೆ ಬಿಟ್ರೆ ಸಾಕು ಸರ್. ನೀರನ್ನು ಜಾಸ್ತಿ ಬೇಕಾಗಲ್ಲ ಸರ್. 1/2 ಗಂಟೆ ಬಿಟ್ರೆ, ದಿನಕ್ಕೆ 1/2 ಗಂಟೆ ತಿರ್ಕೊಂಡ್ರೆ ಸಾಕು ಸರ್. ಈಗ ಕೊಟ್ಟಿಗೆ ಗೊಬ್ಬರನ್ನು ಕೊಡ್ತೀವಿ ಭೂಮಿಗೆ ಅಂತಂದ್ರೆ, ಎಲ್ಲ ಕೊಟ್ಟಿಗೆ ಗೊಬ್ಬರ ಹೊರಗಡೆ ಕುಂಟ್ಕಂತ್ರ ನಿಮ್ದು? ನಮ್ದು ಇದೆ ಸರ್. ನಮ್ದು ಇದಾವೆ, ಹಸು ಇದಾವೆ 2 ಸರ್. ಒಂದು 10 ಕುರಿ ಇದೆ ಸರ್. 2 ಆಕಳ ಇದೆ ಸರ್. ಇದರಲ್ಲೇ ಅದೇ ಗೊಬ್ಬರನ ಚಿಂಪರಣೆ ಮಾಡ್ತೀವಿ ಸರ್. ಅದನ್ನೇ ಹಾಕಂತೀರ? ಅದನ್ನೇ ಹಾಕೊಳ್ತೀವಿ ಸರ್. ಈ ತರಕಾರಿ ಬೀಜ ಎಲ್ಲಿಂದ ತಗೊಂಡ್ಬರ್ತೀರ? ಮಾರ್ಕೆಟ್ ಇಲ್ಲಿ ತರ್ತೀವಿ ಸರ್. ನೀವೇ ಬೆಳ್ಕೊಳಲ್ಲ ತರಕಾರಿ ಬೀಜನ? ಇಲ್ಲ ಸರ್, ಬೀಜ ಬೆಳ್ಕೊಳಲ್ಲ, ಔಷಧಿ ಅಂಗಡಿಯಲ್ಲಿ ತರ್ತೀವಿ ಸರ್. ಔಷಧಿ ಅಂಗಡಿ ತರ್ತೀವಿ. ಒಂದೊಂದ್ ಸರಿ ಎಷ್ಟೆಷ್ಟು ತಗೊಂಡ್ಬರ್ತೀವಿ ತರಕಾರಿ ಬೀಜನ? ನಾವು 5-5 ಕೆಜಿ ತರ್ತೀವಿ. 5-5 ಕೆಜಿ ತರ್ತೀವಿ. 5 ಕೆಜಿ ಮೆಂತೆ, 5 ಕೆಜಿ ಕೊತ್ತಂಬರಿ, 5 ಕೆಜಿ ಸಬ್ಬಾಕ್ಸಿ. ಪಾಲಕ್ ಸೊಪ್ಪು ತೀರಾ ರೇಟ್ ಇಲ್ಲದ್ರೆ ಹಂಗೆ ಬಿಟ್ಟು ಬಿಡ್ತೀವಿ ಸರ್. ಒಂದೊಂದು ಮಡಿ ಬಿಟ್ಟು ಬೀಜ ಮಾಡ್ಕೊಳ್ತೀವಿ. ಬೀಜ ಮಾಡ್ಕೊಳ್ತೀವಿ. ಇವೆಲ್ಲ ಮೆಂತೆ ಅವನ್ನೆಲ್ಲ ಬೀಜ ಮಾಡ್ಕೊಳ್ಲಿಕ್ಕೆ ಬರಲ್ಲ? ಬೀಜ ಬರುತ್ತೆ ಸರ್. ಅಷ್ಟೊಂದು ಇದ್ರಲ್ಲಿ ಬರಲ್ಲ ಮೆಂತೆ. ಇಳುವರಿ ಜಾಸ್ತಿ ಬರಲ್ಲ ಸರ್ ಮೆಂತೆದು. ಕೊತ್ತಂಬರಿ ಬರುತ್ತೆ. ಇದು ಸಬ್ಬಕ್ಷಿನೂ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿ ಬರುತ್ತೆ. ಪಾಲಕ್ ಬೀಜ ಮಾಡ್ಕೊಂಡೇ ಮಾಡ್ತೀವಿ ಸರ್. ಈಗ ಒಂದ್ ಸ್ವಲ್ಪ ಈಗ ಒಂದ್ ಮಡಿ ಮಾಡ್ತೀವಿ ಅಂತಂದ್ರೆ ಎಷ್ಟೆಷ್ಟು ಬೀಜ ಚೆಲ್ಬೇಕಾಗುತ್ತೆ? ಒಂದ್ ಮಡಿಗೆ ಸರ್, ಒಂದ್ ಮಡಿಗೆ 1/2 ಕೆಜಿ ಬರುತ್ತೆ ಸರ್. 1/2 ಕೆಜಿ ಸಾಕಾಗುತ್ತೆ ಸರ್. ಬೀಜ ಚೆಲ್ಲಿ ಅದೇನಾದ್ರೂ ಕುಂಟೆ ಹೊಡಿಬೇಕಾ? ಕುಂಟೆ ಹೊಡಿಬೇಕು ಸರ್. ಕುಂಟೆ ಹೊಡಿಬೇಕು. ಬೀಜ ಚೆಲ್ಬಿಟ್ಟು ಕುಂಟೆ ಹೊಡಿಬೇಕು. ಮಡಿ ಮಾಡಿ ಆಮೇಲೆ ಸ್ಪಿಂಕ್ಲರ್ ಎಳಿತೀವಿ ಸರ್. ಸ್ಪಿಂಕ್ಲರ್ ಎಳಿತೀವಿ. ನೀವೇನ ಈ ಡ್ರಿಪ್ ಮುಖಾಂತರ ಅಥವಾ ಹರಿಯ ನೀರ್ ಏನ್ ಕೊಡಲ್ಲ? ಹರಿಯ ನೀರ್ ಕೊಡಲ್ಲ ಸರ್. ಹರಿಯ ನೀರ್ ಕೊಟ್ಬಿಟ್ರೆ ಬೀಜ ಎಲ್ಲ ಒಂದೇ ಕಡೆಗೆ ಹೋಗ್ಬಿಡ್ತಾರೆ? ಕೊಚ್ಚದೇನಿಲ್ಲ ಸರ್. ಅದು ಅಷ್ಟು ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಬರಲ್ಲ. ಇದಾದ್ರೆ ಬೇಸಿಗೆ ಇದ್ರು ಸರ್, ಅದು ಮೇಲ್ ಬೀಳುತ್ತಲ್ಲ ಮಳೆ ಚಿಂಪರಣೆ ಮಾಡ್ದಂಗಾಗುತ್ತೆ ಸರ್. ಬೇಸಿಗೆ ಇರುತ್ತಲ್ಲ, ಸೊಪ್ಪು ಬೇಗ ಬಾಡಲ್ಲ ಸರ್. ಸೊಪ್ಪನ್ನು ಹೋಗಿ ಚೆನ್ನಾಗಿರುತ್ತೆ. ಈಗ ಸೊಪ್ಪು ಬೆಳಿತಾರಲ್ಲ, ಇದಕ್ಕೇನಾದ್ರೂ ಒಂದು 1 ತಿಂಗಳು 15 ದಿವಸ 20 ದಿವಸ ಆದ್ಮೇಲೆ ಏನಾದ್ರೂ ಮೇಲ್ ಗೊಬ್ಬರ ಕೊಡಬೇಕಾಗತ್ತಾ? ಚೆನ್ನಾಗಿ ಬರ್ಬೇಕಂದ್ರೆ ತಿಂಗಳ ತನಕ ಇರಲಿ ಸರ್, ಅಷ್ಟೊಳಗೆ ಬರುತ್ತೆ ಸರ್. ಅಷ್ಟೊಳಗೆ ಏನಾದ್ರು ಮೇಲ್ಗೊಬ್ಬರ ಕೊಡ್ತೀರಾ? ಇಲ್ಲ ಸರ್, ಯೂರಿಯಾ ಹಾಕ್ತಿವಿ ಅಂತ ಹೇಳಿದ್ರು. ಯೂರಿಯಾ ಕೊಡ್ತೀರಾ? ತಳಕೆಲ್ಲ ಆಗಲೇ ಕೊಡಿಗೆ ಗೊಬ್ಬರ ಡಿಎಪಿ ಎಲ್ಲ ಕೊಟ್ಟಿರ್ತೀರಾ? ಹಾಕಿರ್ತೀವಿ ಫಸ್ಟ್ ಗೆ. ಯೂರಿಯಾ ಅಷ್ಟನ್ನೇ ಸರ್? ಯೂರಿಯಾ ಅಷ್ಟ ಸಾಕಾಗುತ್ತೆ. ಸಾಕಾಗುತ್ತೆ ಸರ್. ಇದು ಒಂದ್ಸರಿ ಬೀಜ ಚೆಲ್ಲಿದ್ಮೇಲೆ ಆ ಸೊಪ್ಪು ಬಿಡ್ಲಿಕ್ಕೆ ನಾವು ಮಾರ್ಕೆಟ್ಗೆ ತಲುಪಿಸ್ಬೇಕಂದ್ರೆ ಎಷ್ಟು ದಿವಸ ನಾವು ಆರೈಕೆ ಮಾಡ್ಬೇಕಾಗತ್ತೆ? ಆ ಸೊಪ್ಪು ಸರ್ 20 ದಿನಕ್ಕೆ ಬರುತ್ತೆ ಸರ್. 20 ದಿನಕ್ಕೆ ಬರುತ್ತೆ. 25 ದಿನಕ್ಕೆ ನಾವು ಮಾರಾಟ ಮಾಡ್ಕೋಬಹುದು. ಮಾರಾಟ ಮಾಡ್ಬೋದು, ಮಾಡ್ಕೋಬಹುದು ಸರ್. 20 ದಿನಕ್ಕೆ ಯಾವ ಬೆಳೆನೂ ಬರಲ್ಲ ಸರ್. ಹೌದು ಹೌದು. 20 ದಿವಸಕ್ಕೆ ಬರುತ್ತೆ ಅದನ್ನೆಲ್ಲ. ಈಗ ಯಾವ ರೀತಿ ಕಿತ್ತು ತೊಳೆದು ಎಲ್ಲ ತಗೊಂಡೋಗ್ಬೇಕಾ ಹೆಂಗೆ ಅದು? ಓ ಸರ್, ಕಿತ್ತು ಸೀಡ್ ಕಟ್ತೀವಿ ಸರ್. ನಾವೇ ಮನೇಲಿ ನಮ್ಮ ಮಗಳು, ನಮ್ಮ ಮನೆಯವರು, ನನ್ನ ಮಗ ಇದೀವಿ ಸರ್. ನಾವು ಮಧ್ಯಾಹ್ನ 3 ಗಂಟೆಗೆ ಹೋಗ್ತೀವಿ ಸರ್. 3 ಗಂಟೆಗೆ ಹೋಗಿ 6 ಗಂಟೆ ಅಷ್ಟೊತ್ತಿಗೆ ಒಂದು 500 ಸೀಡ್ ಕೀಳ್ತೀವಿ ಸರ್ ದಿನಕ್ಕೆ. ದಿನಕ್ಕೆ 500 ಸೀಡ್ ಕೀಳ್ಕೊಂಡು ಬಂದು ಅದೊಂಚೂರು ನೀರಲ್ಲಿ ಮಣ್ಣೆತ್ತಿದ್ರೆ ಜಾಸ್ತಿ ತೊಳಿತೀವಿ ಸರ್. ಮಣ್ಣು ಇಲ್ದಿದ್ರೆ ತೊಳೆಯೋದಿಲ್ಲ ಸರ್. ಅಂದ್ರೆ ಸಾಯಂಕಾಲ 3 ಗಂಟೆಯಿಂದ ಕಿತ್ಬಿಟ್ಟು ಮತ್ತೆ ಬೆಳಗಿನ ಮಾರ್ಕೆಟ್ಗೆ ತಲುಪಿಸ್ತೀವಿ? ಬೆಳಿಗ್ಗೆ ಮಾರ್ಕೆಟ್ಗೆ ತಲುಪಿಸ್ತೀವಿ ಸರ್. ನಾವು ಸಂತೆಗೆ ಹೋದ್ರೆ ಅಷ್ಟೇ ಸರ್, ಸಂತೆಗೆ ಹೋದ್ರೆ ಬೆಳಿಗ್ಗೆನೆ 8 ಗಂಟೆ 9 ಗಂಟೆಯಿಂದ ಸಂತೆ, ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು 8 ಗಂಟೆ ಅಷ್ಟೊತ್ತಿಗೆ ಕಿತ್ಕೊಂಡು ಹೋಗ್ತೀವಿ ಸರ್ ಸಂತೆಗಾದ್ರೆ. ಮಾರ್ಕೆಟ್ಗಾದ್ರೆ ರಾತ್ರಿನೇ 3 ಗಂಟೆಯಿಂದ 6 ಗಂಟೆ ತನಕ ಕಿತ್ ಕೇಳ್ತಾರೆ. ಈಗ ಕೆಲವು ರೈತರು ಬೆಳಿಗ್ಗೆ 5 ಗಂಟೆಗೆ ಹೋಗ್ಬಿಟ್ಟು 7 ಗಂಟೆವರೆಗೆ ಕಿತ್ಬಿಟ್ಟು ಮಾರಾಟ ಮಾಡ್ತೀವಿ ಅಂತಾರೆ. ಆ ತರನು ಮಾಡ್ಬೋದು? ಮಾಡ್ಬೋದು ಸರ್, ಆ ತರನು ಮಾಡ್ಬೋದು. ಮನೇಲಿ ಜನ ಇದ್ರೆ ಆತರ ಮಾಡ್ಬೋದು ಸರ್. ನಾವು 4 ಇದೀವಿ ಸರ್. ನಾವು ಸಂತೆಲ್ಲಿ ಮಾಡಿದ್ರೆ ಅದೇ ತರ ಸರ್, ಬೆಳಿಗ್ಗೆನೆ 5 ಗಂಟೆಗೆ ಹೋಗಿ ಕಿತ್ಬಿಟ್ಟು 7 ಗಂಟೆ ಅಷ್ಟೊತ್ತಿಗೆ ಸೀಡ್ ಕಟ್ಕೊಂಡು ತಗೊಂಡೋಗಿ ಮಾಡ್ಬಿಡ್ತೀವಿ ಸರ್. ಈಗ ಒಂದು ಮಡಿಯಲ್ಲಿ ಎಷ್ಟು ಸೀಡ್ವರೆಗೂ ಇಳುವರಿ ಬರುತ್ತೆ? ಒಂದ್ ಮಡಿಯಲ್ಲಿ ಸರ್ ನಾವು ಚೆಲ್ಲದಂಗಿರು ಸರ್, ದಪ್ಪ ಚೆಲ್ಲಿದ್ರೆ 1,000 ಸೀಡ್ ಬರುತ್ತೆ ಸರ್. 1,000 ಸೀಡ್ ಅಂದ್ರೆ ಬಹಳ ದಪ್ಪ ಚೆಲ್ಲಿದ್ರೆ ಸ್ವಲ್ಪ ಬೆಳವಣಿಗೆ ಕಡಿಮೆ ಆಗುತ್ತೆ. ಇಷ್ಟೊಂದು ಹೋಗ ಬರಲ್ಲ ಸರ್. ಸ್ವಲ್ಪ ತಳ್ಳು ಚೆಲ್ಲಿದ್ರೇನೆ ಸೊಪ್ಪು ಚೆನ್ನಾಗ್ ಬರುತ್ತೆ ಸರ್. ಈ ಸೊಪ್ಪಿಗೆ ಏನಾದ್ರು ಕೀಟ ರೋಗಗಳ ಬಾಧೆ ಕಂಡು ಬರ್ತಾ ಇರತ್ತ? ನಮ್ಗೆ ಏನು ಬಿದ್ದಿಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ನಮ್ಗೆ ಯಾವ ರೋಗ ರಿಜನನ್ನು ತಗಲ ಸರ್. ಯಾವ್ದೇ ಔಷಧಿ ಸಿಂಪಡಣೆ ಸಿಂಪಡಣೆ ಮಾಡಲ್ಲ ಸರ್. ಮಾಡಲ್ಲ. ಈಗ ಒಂದ್ ದಿವಸಕ್ಕೆ 500 ಸೀಡ್ ಕಿತ್ಕೊಂಡು ಹೋಗ್ತೀರಾ? ಕಿತ್ಕೊಂಡು ಹೋಗ್ತೀವಿ ಸರ್. 500 ಒಂದ್ ಮಡಿಯಲ್ಲಿ ಟೋಟಲ್ ಎಷ್ಟು ಸೀಡ್ ಆಗುತ್ತೆ? ಒಂದ್ ಮಡಿಯಲ್ಲಿ ಸರ್ 1,000 ಸೀಡ್ ಬರುತ್ತೆ ಸರ್. ಒಂದ್ ಮಡಿ 2 ದಿವಸಕ್ಕೆ ಖಾಲಿ ಆಗುತ್ತೆ ಒಂದ್ ಮಡಿ ಸರ್. ಆದ್ರೆ ಈಗ ನೀವೇ ಎಲ್ಲ ಕುಂತ್ ಮಾರಾಟ ಮಾಡ್ತೀರಾ ಮಾರ್ಕೆಟ್ ಅಲ್ಲಿ ಅಥವಾ ಏನು ಹೋಲ್ಸೇಲ್ ಕೊಟ್ಟು ಬಂದ್ಬಿಡ್ತೀರಾ? ನಾವು ಮುಂಚೆ ಎಲ್ಲ ಹೋಲ್ಸೇಲ್ ಕೊಡ್ತಿದ್ವಿ ಸರ್, ನಮಗೆ ಅದೇನು ಲಾಭದಾಯಕ ಅನಿಸ್ಲಿಲ್ಲ ಸರ್. ಹಾಗಾಗಿ ನಾವು ಕುಂತೆ ಮಾರ್ತೀವಿ ಸರ್. ಕುಂತೆ ಮಾರ್ತೀವಿ ಸರ್. ಈಗ ಸಂತೆಲ್ಲಿ ಎಲ್ಲ ಕುಂತೆ ಮಾರ್ತೀವಿ, ಅದರಿಂದ 2,000 ರೂಪಾಯಿ ಬರುತ್ತೆ ಸರ್. 2,000 ರೂಪಾಯಿ ಬರುತ್ತೆ ಸರ್. ಯಾವ್ಯಾವ ಸಂತೆ ಮಾರಾಟ ಮಾಡ್ತೀರಾ? ನಾವು 300 ಸಂತೆ ಇದೆ ಸರ್, ಬಂಗಾರಕ್ನಳ್ಳಿ ಸಂತೆ ಇದೆ, ಮತ್ತೆ ಸರ್ ಇದು ಮುಷ್ಟೂರು ಸಂತೆ ಇದೆ. ಮುಷ್ಟೂರು ಸಂತೆಗೆ ಹೋಗ್ತೀವಿ ಸರ್. ಅದೆಲ್ಲ ಹತ್ರ ಆಗುತ್ತೆ, ದೂರ ಆಗುತ್ತೆ ನಿಮಗೆ? ಮುಷ್ಟೂರು ಹತ್ರ ಆಗುತ್ತೆ ಸರ್. ಹತ್ರ ಆಗುತ್ತೆ. ಇಲ್ಲಿ ಚಿತ್ರದುರ್ಗ ಮಾರ್ಕೆಟ್ ಅಲ್ಲಿ ಮಾರಾಟ ಚಿತ್ರದುರ್ಗದಲ್ಲಿ ಮಾರಲ್ಲ ಸರ್, ಹಳ್ಳಿ ಸಂತೆಲ್ಲೇ ಹೋಗ್ತೀವಿ ಸರ್. ಹಳ್ಳಿ ಸಂತೆ ಚೆನ್ನಾಗ? ಹಳ್ಳಿ ಸಂತೆ ಚೆನ್ನಾಗೆ ಸರ್. ನಾಲ್ಕನಟ್ಟಿಗೆ ಹೋಗ್ತೀವಿ ಸರ್. ನಾಲ್ಕನಟ್ಟಿ ಸಂತೆ ಸೋಮವಾರ 4:30 ಸಂತೆಗೆ ಹೋಗ್ತೀವಿ ಸರ್. ಈಗ ಹೋಲ್ಸೇಲ್ ಕೊಟ್ಟು ಬಂದ್ರೆ ನೀವು ಎಷ್ಟಕ್ಕೆ ಒಂದ್ ಸೀಟ್ ಕೊಟ್ಟು ಬರ್ಬೇಕಾಗುತ್ತೆ? ನೀವೇ ಕುಂತ್ ಮಾರಾಟ ಮಾಡಿದಾಗ ಎಷ್ಟು ಏನ್ ರೇಟ್ ಸರ್? ಅದು ಮಾಲ್ ಬಂದಂಗ ಸರ್, ಮಾಲ್ ಕಡಿಮೆ ಇದ್ರೆ ರೇಟ್ ಜಾಸ್ತಿ ಇರುತ್ತೆ, ಮಾಲ್ ಜಾಸ್ತಿ ಬಂದ್ರೆ ಮಾಲ್ ಕಡಿಮೆ ಆಗುತ್ತೆ ಸರ್. 2 ರೂಪಾಯಿ ಇರುತ್ತೆ, ಒಂದ್ಸರಿ 3 ರೂಪಾಯಿ ಇರುತ್ತೆ, 2.5 ಇರುತ್ತೆ, ಈ ತರ ಇರುತ್ತೆ ಸರ್. ನಾವು ಅದನ್ನೇ 5 ರೂಪಾಯಿ ಕೊಡ್ತೀವಿ, 2.5 ಅಲ್ಲಿ ಕೊಡೋದಕ್ಕೆ. ನಾವು ಕುಂತ್ ಮಾರಿದ್ರೆ 5 ರೂಪಾಯಿ ಮಾರ್ತೀವಿ ಒಂದ್ ಸೀಟ್ ಸರ್. ಡಬಲ್ ಆಗುತ್ತೆ ಸರ್. ನಾವು ಹೋಲ್ಸೇಲ್ ಕೊಟ್ರೆ 2 ರೂಪಾಯಿ ಕೊಡ್ತೀವಿ, 2 ರೂಪಾಯಿ ಕೊಟ್ಬೇಕಾಗುತ್ತೆ ಸರ್. ನಾವೇ ಮಾರಿದ್ರೆ 5 ರೂಪಾಯಿ ಒಂದ್ ಸೀಟ್ ಹೋಗುತ್ತೆ ಸರ್. ಇನ್ನು 2 ರೂಪಾಯಿ ಮಧ್ಯವರ್ತಿಗಳು ಲಾಭ ಯಾಕೆ ಕೊಡ್ಬೇಕು? ಲಾಭ ಯಾಕೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವೇ ಮಾರ್ತೀವಿ. ನೀವೇ ಮಾರ್ತೀರಾ? ಅಂದ್ರೆ ನೀವು ಹೇಳಿದ್ರಲ್ಲ ಸಾಕಷ್ಟು ಜನ ರೈತರೆಲ್ಲ ಸೊಪ್ಪುಗಳು ತಗೊಂಬಂದ್ರೆ ರೇಟ್ ಕಡಿಮೆ ಆಗುತ್ತೆ ಸರ್. ಅವತ್ತೇನು ಜಾಸ್ತಿ ಸೊಪ್ಪು ತಂದಿಲ್ಲಪ್ಪ ರೈತರು ಅಂದಾಗ ಅವಾಗ ರೇಟ್ ಇರುತ್ತೆ. ರೇಟ್ ಇರುತ್ತೆ ಸರ್. ಎಷ್ಟು ರೇಟ್ ವರೆಗೆ ಮಾರಿದ್ರೆ ನೀವು ಒಂದ್ ಸೀಡ್? ಒಂದ್ ಸೀಡ್ 5 ರೂಪಾಯಿ ಸರ್. 20 ರೂಪಾಯಿ ತಗೋಣ ಆಗೇ ಸರ್. ಒಂದು ಸರಿ ಇದು ಕೊತ್ತಂಬರಿ ಮಾಲ್ ಜಾಸ್ತಿ ಇಲ್ದಾಗ ಮಾರಮ್ಮ ಸೀಸನ್ ಜಾಸ್ತಿ, ಮಾರಮ್ಮ ಹಬ್ಬದಲ್ಲಿ ಸೀಸನ್ ಜಾಸ್ತಿ ಅಲ್ಲ ಸರ್, ಅವಾಗ 20 ರೂಪಾಯಿ ತನಕ ಆಗಿರುತ್ತೆ. ಒಳ್ಳೆ ಲಾಭದಾಯಕ ಅನಿಸಿದೆ. 100 ಸೀಡಿಗೆ 1,000-10,000 ಗಟ್ಟಲೆನೂ ಆಗಿದೆ ಸರ್. ಈಗ 500 ಸೀಡ್ ನೀವೊಬ್ಬರೇ ಮಾಡ್ತಾರ, ನಿಮ್ಮ ಮಗ, ನಿಮ್ ಯಜಮಾನರು ಎಲ್ಲ ಸಹಾಯ ಮಾಡ್ತಾರೆ? ಅವ್ರು ತಂದು ಕೊಟ್ಟು ಹೋಗ್ತಾರೆ ಸರ್. ನನ್ನ ಮಗ ಬೈಕಲ್ಲಿ ಇಟ್ಟು ಹೋಗ್ತಾರೆ, ನಾವೇ ಮಾರ್ಕೊಂಡು ಕುತ್ಕೊಂಡು ಮಾರಾಟ ಮಾಡ್ತಾರೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮಾರಾಟ ಮಾಡ್ತಾರೆ? ನಾ ಸರ್ ಸಂತೆ ಬೆಳಿಗ್ಗೆ 8 ಗಂಟೆಯಿಂದ ಇರುತ್ತೆ ಸರ್, 8 ಗಂಟೆಯಿಂದ 11 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ. ಹ್ಞೂ ಸರ್. ಮುಷ್ಟೂರು ಸಂತೆ ಮಧ್ಯಾಹ್ನದಿಂದ ಸರ್ 3 ಗಂಟೆಯಿಂದ 6 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆಗುತ್ತೆ ಸರ್. ಯಾವತ್ತಾದ್ರೂ ಉಳಿದು ಬಾಡಿ ಲಾಸ್ ಆಗಿರೋದುಂಟ? ಇಲ್ಲ ಸರ್, ಆ ತರ ಏನ್ ಲಾಸ್ ಆಗಿಲ್ಲ. ಸ್ವಲ್ಪ ಉಳಿದ್ರೆ ಇಲ್ಲ ಊರಲ್ಲೇ ಮಾರ್ತಾರೆ ಸರ್. ಮಾರ್ತಾರೆ, ಅಂಗಡಿ ತಗಂತಾರೆ ಸರ್ ಊರಲ್ಲಿ. ನಮ್ಮೂರಲ್ಲೇ ಚಿಲ್ಲರ ಅಂಗಡಿಗಳಿದಾವ ಸರ್, ಅವ್ರು ತಗಂತಾರೆ, ಕೊಡ್ತೀವಿ ಸರ್ ಅವ್ರಿಗೆ. ಸ್ವಲ್ಪ ಈ ಸಂತೆಲ್ಲೆಲ್ಲ ಕುಂತ್ ಮಾರಾಟ ಮಾಡ್ದ, ಇನ್ನು ಕೆಲವರೆಲ್ಲ ಬುಟ್ಟಿಯಲ್ಲಿ ಒತ್ಕೊಂಡು ಬೀದ್ ಬೀದಿ ಎಲ್ಲ ಸುತ್ತಾರ ಸರ್? ನಾವು ಸಂತಲ್ಲೇ ಒಂದೇ ಹತ್ರ ಕುತ್ಕೊಂಡು ಮಾರ್ತೀವಿ ಸರ್. ಆ ತರ ಹೊತ್ತು ಮಾರಕ್ಕಾಗಲ್ಲ ಸರ್, ಅಲ್ಲೇ ಒಂದೇ ಹತ್ರ ಕುತ್ಕೊಂಡು ಮಾರ್ತೀವಿ ಸರ್. ಬಹಳ ಇರುತ್ತೆ ಸಪ್ಪು. ಗ್ರಾಹಕರು ಬಹಳ ಜನ ಬರ್ತಾರ? ಬರ್ತಾರೆ ಸರ್ ಕಸ್ಟಮರ್ಗಳು. ಸೊಪ್ಪು ಚೆನ್ನಾಗಿ ಬರುತ್ತೆ ಸರ್, ನಾವು ಕೊಟ್ಟಿಗೆ ಬರಾಕಿರ್ತೀವಲ್ಲ, ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಸರ್, ಬರ್ತಾರೆ ಸರ್. ಈಗ ನಿಮಗೆ ಕಾಯಂ ಗಿರಾಕಿಗಳು ಅಂತ ಇರ್ತಾರೆ, ಜಯವಾಣಿ ತಾತ ಚೆನ್ನಾಗಿ ಇರುತ್ತೆ, ಸೀಡ್ ಚೆನ್ನಾಗಿ ಕಟ್ಟಿರ್ತಾರೆ, ಸ್ವಲ್ಪ ಸೋತ್ ಕೊಡ್ತಾರೆ, ಸತ್ ಕೊಡ್ತಾರೆ, ದಪ್ಪ ಇರುತ್ತೆ ಸೀಡ್, ದಪ್ಪ ಕಟ್ತೀವಿ ಸರ್, ಒಂದು ಪಾಸೆ ಓದರ್ಸಿ ಅಂತೆಲ್ಲ ಸ್ವಲ್ಪ ದಪ್ಪ ಕಟ್ತೀವಿ, ಚೆನ್ನಾಗಿರುತ್ತೆ ಸರ್, ತಗೊಳ್ತಾರೆ. ಹಂಗಾಗ್ಬಿಟ್ಟು ಬೇಗ ಖಾಲಿ ಆಗುತ್ತೆ ಆಗುತ್ತೆ. ಸೊಪ್ಪು ಉಪಯೋಗಿಸಿದಂತ ಜನ ಏನ್ ಹೇಳ್ತಾರೆ, ತುಂಬಾ ಚೆನ್ನಾಗಿತ್ತಮ್ಮ, ಈಗ ಕೆಲ ಸಾಕಷ್ಟು ಜನ ಕ್ರಿಮಿನಾಶಕಗಳು ಸಿಂಪಡಣೆ ಮಾಡಿ ಚೆನ್ನಾಗಿರಲ್ಲ, ಸಿಟಿ ಸೊಪ್ಪೆಲ್ಲ ಕೊಳಚೆ ನೀರಿನ ಸೊಪ್ಪು ಚೆನ್ನಾಗಿರಲ್ಲ ಅಂತ ಸೊಪ್ಪಿಂತ. ಎರಡು ದಿನ ಇಟ್ಟರು ಏನಾಗ್ಲಿಲ್ಲ, ನಿಮ್ ಸೊಪ್ಪು ಮೂರು ದಿನ ಇಟ್ಟರು ಏನಾಗ್ಲಿಲ್ಲ, ಚೆನ್ನಾಗಿತ್ತು ಸೊಪ್ಪು, ಬೇಗ ಕೊಳೆಯಲ್ಲ ಕೊಳೆಯಲ್ಲ. ದುರ್ಗದ ಸೊಪ್ಪು ಒಂದೇ ದಿನ ತಗೊಂಡೋದ್ರು ಸಂಜೆನೆ ಕೊಳತ ಹೋಗುತ್ತೆ, ಬೆಳಿಗ್ಗೆ ತಗೊಂಡೋದ್ರು ಸಂಜೆನೆ ಕೊಳತ ಹೋಗುತ್ತೆ ಅಂತ ಈ ತಲೆ ಹೇಳ್ತಿರ್ತಾರೆ ಸರ್ ಕಸ್ಟಮರ್ಗಳು. ಈಗ ನಿಮ್ಗೆ ಎಷ್ಟು ಖರ್ಚು ಬರುತ್ತಮ್ಮ, ಈಗ ಒಂದ್ ಮಡಿಗೆ ಒಂದ್ 1,000 ಸೂಡ್ ಆಗುತ್ತೆ ಅಂತ ಹೇಳಿದ್ರಿ, ಒಂದ್ ಅರ್ಧ ಕೆಜಿ ಬೀಜ ಚೆಲ್ತೀವಿ ಅಂತ ಹೇಳಿದ್ರಿ, ಎಷ್ಟು ಖರ್ಚು ಬರುತ್ತೆ? 20 ದಿವಸಕ್ಕೆ ಎಷ್ಟು ಖರ್ಚು ಮಾಡಿರ್ತಾರೆ? ನೀವೆಲ್ಲ ಕುಂದ್ ಮಾರಾಟ ಮಾಡಿದಾಗ ಎಷ್ಟು ಲಾಭ ಬರುತ್ತೆ ಸರ್? ಖರ್ಚು ಕಮ್ಮಿ ಸರ್, ಖರ್ಚು ಕಮ್ಮಿ ಸರ್. ನಮ್ದು ಖರ್ಚು ಅಂದ್ರೆ ಒಂದ್ ಬೀಜ 150 ರೂಪಾಯಿ ಕೆಜಿ ಇರುತ್ತೆ ಸರ್, ಪಲಕ್ ಮೆಂತೆ 100 ರೂಪಾಯಿ ಕೆಜಿ ಇರುತ್ತೆ ಸರ್, ಅದರಿಂದ ನಮಗೆ ಖರ್ಚೇನ್ ಕಡಿಮೆ ಬರುತ್ತೆ ಸರ್, ಕಡಿಮೆ ಖರ್ಚು ಲಾಭದಾಯಕ ಜಾಸ್ತಿ ಸರ್. ಈಗ ಮೆಂತೆ 1 ಕೆಜಿ ಆಗಿರ್ಬೋದು, ಪಲಕ್ ಆಗಿರ್ಬೋದು, 1 ಕೆಜಿ ಬೀಜ ಚೆಲ್ಲಿದ್ರೆ ಎಷ್ಟು ಸೀಡ್ವರೆಗೂ ಬೆಳೆ ಬರುತ್ತೆ ನಿಮ್ಗೆ? 2,000 ಸೀಡ್ ಬರುತ್ತೆ ಸರ್, 1 ಕೆಜಿ ಚೆಲ್ಲಿದ್ರೆ ಒಂದ್ 2,000 ಸೀಡ್, 2,000 ಸೀಡ್, 2,000 ಸೀಡ್ ಬರುತ್ತೆ ಸರ್. ಅಲ್ಲಿಗೆ ಬರೀ 2 ರೂಪಾಯಿ ಸಿಕ್ಕರು 4,000 ರೂಪಾಯಿ ದುಡ್ಡು ಆಗುತ್ತೆ, 4,000 ರೂಪಾಯಿ ದುಡ್ಡು ಆಗುತ್ತೆ. ನೀವು 100-150 ರೂಪಾಯಿ ಬೀಜ ಖರ್ಚು ಮಾಡಿರ್ತೀರಿ ಅಷ್ಟೇ, 150 ರೂಪಾಯಿ ಪಾಲಕ್ ಮಾಡಿರ್ತೀವಿ, 150 ರೂಪಾಯಿ ಮೆಂತಿ ಮಾಡಿರ್ತೀವಿ ಸರ್, 100 ರೂಪಾಯಿ ಕೊತ್ತಂಬರಿ. ಯಾವ ಸಮಯದಲ್ಲಿ ಸೊಪ್ಪು ಚೆನ್ನಾಗಿ ಬರುತ್ತೆ? ಈಗ ಬೇಸಿಗೆಲ್ಲ ಚೆನ್ನಾಗಿ ಬರಲ್ಲಪ್ಪ ಅಂತ ಹೇಳ್ತಾರೆ ರೈತರು, ಅದಕ್ಕಾಗಿ ಸರ್ ಸಿಂಕಿಲರ್ ಎಳಿತೀವಿ, ಆ ನೀರಿನಿಂದ ಚೆನ್ನಾಗಿ ಬರುತ್ತೆ ಸರ್. ನಾವು ನೋಡಿದ್ರೆ ಸರ್ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ಆ ಟೈಮ್ ಎಲ್ಲ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇನ್ನು ಕೆಲವರೆಲ್ಲ ನೆರಳು ಮಾಡ್ಬೇಕಪ್ಪ ಅಂದ್ರೆ ಹಾಕಿ ಸಪ್ರ ಹಾಕಿ ಅಂತ ಹೇಳ್ತಾರೆ, ಆತರ ಮಾಡಿಲ್ಲ, ನಾವು ಆತರ ಯಾವಾಗ ಮಾಡಿಲ್ಲ ಸರ್, ಮಾಡಿಲ್ಲ. ನೀರೇ ಚಿಮ್ಮುತ್ತಲ್ರ ಸರ್, ಒಂದ್ ಗಂಟೆ ಬೇಸಲು ಜಾಸ್ತಿ ಇರುತ್ತಾ, 8 ಟೈಮ್ ಮಧ್ಯಾಹ್ನ ಟೈಮು ಒಂದ್ ಗಂಟೆ ಚಿಮ್ಬಿಟ್ರೆ ಸಾಕು ಸರ್, ನೀರ್ ಚಿಮ್ಬಿಟ್ರೆ ಮೇಲ್ ಬೀಳುತ್ತಾ ನೀರು, ನೀರಿನ ಅಂಶ ಹಿಡ್ಕೊಂಡಿರುತ್ತೆ ಸೊಪ್ಪು. ಅದು ನೀವು ಮಾರ್ಕೆಟ್ಗೆ ತಗೊಂಡೋಗ ಸೊಪ್ಪೆಲ್ಲ ಮಣ್ಣು ಗಿಣ್ಣ ಆಗಿದ್ರೆ ಚೆನ್ನಾಗಿ ತೊಳೆದು ತಗೊಂಡೋಗ ಸರ್? ನಾವು ಮಣ್ಣು ಬಂದ್ರೆ ತೊಳಿದ್ವಿ ಸರ್, ಬೇರು ತೊಳೆದು ತಗೊಂಡೋಗ್ತೀವಿ. ಸೀಡೆಲ್ಲ ಯಾವ ತರ ಕಟ್ತಾರೆ? ಈಗೆಲ್ಲ ರಬ್ಬರ್ ಹಾಕ್ತಾರೆ ಕೆಲವರು, ಕೆಲವರೆಲ್ಲ ದಾರದ ಕಟ್ತಾರೆ. ಮುಂಚೆ ಎಲ್ಲ ದಾರದ ಕಟ್ತಿದ್ವಿ ಸರ್, ಮುಂಚೆ ಈಸಿಲ್ ಗರಿ ಅಂತ ಬರ ಸರ್, ಅದರಲ್ಲಿ ಕಟ್ತಿದ್ವಿ ಮುಂಚೆ ಎಲ್ಲ. ಈಗ ಇತ್ತೀಚೆಗೆ ರಬ್ಬರ್ ಹಾಕ್ತಿವಿ ಸರ್, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ರಬ್ಬರ್ ಉಪಯೋಗಿಸ್ತೀವಿ ಸರ್. ಈಗ ಮೆಂತೆ ಬೆಳಿತೀರ, ಸಬ್ಬಕ್ಸೆ ಬೆಳಿತೀರ, ಕೊತ್ತಂಬರಿ ಬೆಳಿತೀರ, ಇಷ್ಟೆಲ್ಲ ಸೊಪ್ಪು ಬೆಳಿತಾರಲ್ಲ, ಯಾವ ಸೊಪ್ಪಿಗೆ ಹೆಚ್ಚು ಬೇಡಿಕೆ ಇರುತ್ತೆ? ಕೊತ್ತಂಬರಿಗೆ ಜಾಸ್ತಿ ಇರುತ್ತೆ ಸರ್. ಕೊತ್ತಂಬರಿ, ಕೊತ್ತಂಬರಿಗೆ ಇರುತ್ತೆ. ಟೈಮ್ ಬಂತಂದ್ರೆ ಮೆಂತೆಗೂ ಇರುತ್ತೆ ಸರ್, ಮೆಂತೆಗೂ ಇರುತ್ತೆ. ಮಾಲ್ ಇಲ್ಲ ಅಂದ್ರೆ ಮೆಂತೆಗೂ ಇರುತ್ತೆ, ಜಾಸ್ತಿ ಮಾಲ್ ಬರಲಿಲ್ಲ. ಒಳ್ಳೆ ಬೆಲೆ ಸಿಗೋದಂದ್ರೆ ಯಾವ ಸೊಪ್ಪಿಗೆ ಸಿಗುತ್ತೆ? ಕೊತ್ತಂಬರಿಗೆ ಸಿಗುತ್ತೆ, ಕೊತ್ತಂಬರಿಗೆ ಕೊತ್ತಂಬರಿ ಸಿಗುತ್ತೆ. ಈಗೆಲ್ಲ ಏನ್ ರೇಟ್ ಇದೆ ಮಾರ್ಕೆಟ್ ಅಲ್ಲಿ ಹುಡುಗಿ? ಮಾರ್ಕೆಟ್ ಅಲ್ಲಿ 5 ರೂಪಾಯಿ ಮಾರ್ತಿದ್ವಿ ಸರ್, ಈಗ 5 ರೂಪಾಯಿ ಮಾರ್ತಿದ್ವಿ. ಮಾರ್ಕೆಟ್ ಅಲ್ಲೆಲ್ಲ ಕಡಿಮೆ ಆಗಿದೆ ಸರ್, ನಾವು ಮಾರೋದು 5 ರೂಪಾಯಿ ಮಾರ್ತಿದ್ವಿ, 2 ರೂಪಾಯಿ 2.5 ಇದೆ ಸರ್ ಈಗ. ಹೌದಾ? ಮಾರ್ಕೆಟ್ ಅಲ್ಲಿ ಯಾವ ಸಮಯದಲ್ಲಿ ಒಳ್ಳೆ ಬೆಲೆ ಇರುತ್ತೆ ಸೊಪ್ಪಿಗೆ? ಸೊಪ್ಪಿಗೆ ಬೇಸಿಗೆ ಟೈಮ್ ಅಲ್ಲೇ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಆ ಟೈಮ್ ಅಲ್ಲಿ ಚೆನ್ನಾಗಿ ಇಳುವರಿ ಬರಲ್ಲ, ಸೊಪ್ಪು ಹೋಗೋಗ್ ಬರಲ್ಲ ಅಂತ ಹೇಳಿ ಬೆಳೆದಿರಲ್ಲ, ಬೆಳೆದಿರಲ್ಲ. ಈಗೆಲ್ಲ ಮಾಗಿ ಮಾಡಿ ಕೈ ಬಿಟ್ಟಿರ್ತಾರಲ್ಲ ಸರ್ ಬೇಸಿಗೆಯಲ್ಲಿ, ಅದರಿಂದ ಜಾಸ್ತಿ ಬರುತ್ತೆ ಬೇಸಿಗೆಯಲ್ಲಿ. ಬೇಸಿಗೆಯಲ್ಲಿ ಒಳ್ಳೆ ರೇಟ್ ಇರುತ್ತೆ ಅಂತ ಆ ಸಮಯದಲ್ಲಿ ಹೆಚ್ಚು ಬೆಳಿಲಿಕ್ಕೆ ಹೋಗ್ತಾರ? ನೀವು ಹೆಂಗ್ ಮಾಡ್ತೀರಾ? ನಾವು ಅಷ್ಟೇ ಸರ್, ಮಿನಿಮಮ್ ನಮಗೆ ಮೇಂಟೆನೆನ್ಸ್ ಆಗ್ಬೇಕಲ್ರಿ ಸರ್, ನಮಗೆ ನಾವು ಅಷ್ಟೇ ಹಾಕೋದು, ನಮ್ಗೆ ಎಷ್ಟು ಆಗುತ್ತೆ ಅಷ್ಟೇ ನಾವೇ ಮನೆಗಳರೆ ಮೇಂಟೈನ್ ಮಾಡ್ಕೊಂತೀವಿ ಸರ್. ಕೂಲಿ ಆಳು ಇಡಕ್ಕಾಗಲ್ಲ ಸರ್, ಈಗ ಜಾಸ್ತಿ ಕೂಲಿ ಆಳುಗಳು ಇಡಕ್ಕಾಗಲ್ಲ, ನಾವೇ ಮೇಂಟೈನ್ ಮಾಡ್ಕೊಂತೀವಿ ಅಷ್ಟೇ. ನಾವು 40-50 ಒಳಗೆ ಮಾಡ್ಕೋತೀವಿ. ಏನೇನು ಕೆಲಸ ಇರುತ್ತಮ್ಮ ನೀವು ಸೊಪ್ಪು ಹಾಕಿದಾಗ? ಎಲ್ಲ ಕಳೆ ತೆಗೆಯೋದು, ನೀರ್ ಕೊಡೋದು, ಅದೆಲ್ಲ ಇರುತ್ತಾ? ಪ್ರತಿ ದಿವಸ ಕೆಲಸ ಇರುತ್ತಾ? ಪ್ರತಿ ದಿವಸ ಇರಲ್ಲ ಸರ್, ಕಳೆ ತೆಗೆದು ಒಂದ್ಸರಿ ಕಳೆ ತೆಗೆದ್ರೆ ಮುಗಿದ್ವಿ ಸರ್, ಮತ್ತೆ ಸೊಪ್ಪು ಕೇಳ ತನಕ ಏನ್ ಕೆಲಸ ಇರಲ್ಲ ಸರ್. ಕಳೆನೆಲ್ಲ ನೀವೇ ತೆಗಿತೀರ? ಕೂಲರ್ ನಾವೇ ತೆಗಿತೀವಿ ಸರ್, ಕೂಲರ್ಗೆ ಕೂಲರ್ ಇಲ್ಲ ಸರ್. ನಮ್ಮನೆಯವರು ನಾವು, ನಮ್ಮ ಮಗ ಇದ್ದಾನೆ, ನಾವೇ ತಗೊಳ್ತೀವಿ ಸರ್. ಈಗ 500 ಸೀಡ್ ಅಂದ್ರೆ ಒಂದು ಮಡಿಗೆ 1,000 ಸೀಡ್ 2 ದಿವಸ ಕ್ಲೋಸ್ ಆಗ್ಬಿಡುತ್ತೆ, ಮತ್ತೆ ನಾಟ್ದ ಹೆಂಗ್ ಮಾಡ್ತೀರಾ? 2 ದಿವಸ ಆದ್ಮೇಲೆ ಬೇರೆ ಅಂತಂತವಾಗಿ ಹಾಕೊಂಡಿರ್ತೀವಿ ಸರ್, ಅಂತಂತವಾಗಿ ಹಾಕೊಂಡಿರ್ತೀವಿ. ಅಂತಂತವಾಗ ಅಂದ್ರೆ ಈ ವಾರ ಇಲ್ಲಿ ಇನ್ನೊಂದು ವಾರ, ಇನ್ನೊಂದು ವಾರ ಬರಂಗ, ಈ ವಾರದ ಇದಾಯ್ತಾ ಮುನ್ನೂರಕ್ಕೆ ಇನ್ನೊಂದು ಸ್ಟೆಪ್ ಬರಂಗ ಸರ್, ಸ್ಟೆಪ್ ಬೈ ಸ್ಟೆಪ್ ಹಾಕೊಳ್ತೀವಿ ಸರ್. ಈ ವಾರ ಇದು ಮುನ್ನೂರಕ್ಕೆ ಇದು ಅಂತ ಹೇಳಿ ಸ್ಟೆಪ್ ಸ್ಟೆಪ್ ಅದು ಖಾಲಿ ಆಗ್ತಿದ್ದಂಗೆ ಇನ್ನೊಂದು ನೆಕ್ಸ್ಟ್ ಬರ ತರ ಹಾಕೊಳ್ತೀವಿ ಸರ್. ಪ್ರತಿ ದಿವಸ ಸಂತೆ ಇರುತ್ತಾ ಏನು? ವಾರದಲ್ಲಿ 3 ದಿವಸ ಮಾತ್ರ ಹೋಗ್ತೀರಾ ಸಂತೆ? ಸರ್ ಪ್ರತಿದಿನ ಹಳ್ಳಿಯಲ್ಲಿ ಇರುತ್ತೆ ಸರ್, ನಾವು 1-2 ದಿನ ಬೇಕಾದ್ರೆ ಗ್ಯಾಪ್ ಸಪ್ಪು ಇರ್ಲಿ ಅಂದ್ರೆ ಗ್ಯಾಪ್ ಕೊಡ್ತೀವಿ ಸರ್, ಇದ್ರೆ ಡೈಲಿ ತಗೊಂಡೋಗ್ತೀವಿ, ಡೈಲಿ ತಗೊಂಡೋಗಿ, ಡೈಲಿ ಹೋಗ್ತೀವಿ ಸರ್. ಅಲ್ಲಿ ಬರೀ ಸಂತೆಲಿ ಮಾರಾಟ ಮಾಡ್ತಾರೆ, ನಿಮ್ಮೂರಲ್ಲೂ ಮಾರಾಟ ಮಾಡ್ತೀರಾ? ಸಂತೆಲಿ ಮಾರ್ತೀವಿ ಸರ್, ಮಿಕ್ಕಿ ಸೊಪ್ಪು ನಮ್ಮೂರಲ್ಲೇ ಮಾರಾಟ ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಈಗ ವಿಜಯವಾಣಿ ಅವ್ರ ಮನೆಯಲ್ಲಿ ಸೊಪ್ಪು ಸಿಗುತ್ತೆ, ತರಕಾರಿ ಸಿಗುತ್ತೆ ಅಂತ ನಿಮ್ ಸುತ್ತಮುತ್ತ ಬರ್ತಾರೆ ಸರ್? ತಗೊಂಡೋಗ್ತಾರೆ ಸರ್, ತಗೊಂಡೋಗ್ತಾರೆ, ಬರ್ತಾರೆ, ತಗೊಂಡೋಗ್ತಾರೆ ಸರ್. ಈಗ ಅನಿವಾರ್ಯವಾಗಿ ನಾವು ಇವತ್ತು ಕೀಳಕ್ ಆಗ್ಲಿಲ್ಲ, ನಾಳೆ ಕಿತ್ತರೆ ಏನಾದ್ರು ಹಣ್ಣಾಗೋದು ಬಾಡೋದು ಆ ತರ ಆಗುತ್ತೆ ಸರ್? ಏನಾಗಲ್ಲ, ಭೂಮಿಯಲ್ಲಿ ಇದ್ರೆ ಏನಾಗಲ್ಲ, ಏನಾಗಲ್ಲ. ಕಿತ್ತು ಸ್ಟಾಕ್ ಮಾಡಬಾರ್ದು, ಮಾಡಬಾರ ಸರ್, ಕಿತ್ತರೆ ಬಾಡ್ಲು ಬರುತ್ತೆ ಸರ್, ಬಾಡ್ಲು ಬರುತ್ತೆ. ನಾವೇನಾದ್ರೂ ಕಿತ್ತರೆ ಅವತ್ತು ಮಾರ್ಕೆಟ್ ತಗೊಂಡು ಮಾರಾಟ ಮಾಡ್ಬಿಡ್ಬೇಕು ಸರ್. ನಿಮ್ಗೆ ಹೆಂಗ ಈಗ ಸಬ್ಬಕ್ಷಿಗೂ ಒಳ್ಳೆ ಬೆಲೆ ಬೆಲೆ ಇದೆಯಾ? ಹ್ಮ್ ಇದೆ ಸರ್, ಸಬ್ಬಕ್ಷಿಲಿ ಮಾಲ್ ಬಾಳ ಇಲ್ಲ ಅಂದ್ರೆ ಸಬ್ಬಕ್ಷಿಗೂ ಇದೆ ಸರ್. ಒಂದೊಂದ್ಸರಿ 15 ರೂಪಾಯಿ ಮಾರಿ ಸರ್ ಸಬ್ಬಕ್ಷಿ. ಈ ತರ ಮಾರಿ ಈಗ ಸಬ್ಬಕ್ಷಿ, ಮೆಂತ್ಯವು, ಕೊತ್ತಂಬರಿ, ಪಾಲಕ ಇವೆಲ್ಲ ಬೆಳಿತಿರಲ್ಲ, ವರ್ಷ ಪೂರ್ತಿ ಬೆಳಿಬಹುದಾ? ಅದೇನಾದ್ರೂ ಈ ಮುಂಗಾರಲ್ಲಿ ಮಾತ್ರ ಬೆಳಿಬೇಕು, ಹಿಂಗಾರಲ್ಲಿ ಮಾತ್ರ ಬೆಳಿಬೇಕು? ವರ್ಷ ಪೂರ್ತಿ ಬೆಳಿಬಹುದು ಸರ್. ವರ್ಷ ಪೂರ್ತಿ ಇನ್ನು ಮೆಕ್ಕೆಜೋಳ ಸೂರ್ಯಕಾಂತಿ ಅದಿನ್ನು ಅಂತಂತೂ ಹಾಕೊಂಡ್ಲೇಬೇಕು, ಟೈಮ್ ಪ್ರಕಾರ ಹಾಕ್ಸಿದ್ರೆ ಇದು ಟೈಮ್ ಇಲ್ಲ ಸರ್. ಯಾವ ಬೇಕಾದ್ರೂ ಬೆಳಿಬಹುದು ಸರ್, ಯಾವ ಬೇಕಾದ್ರೂ ಬೆಳಿಬಹುದು ಬೆಳಿಬಹುದು ಸರ್, ಯಾವ ಟೈಮ್ ಅಲ್ಲೂ ಬೆಳಿಬಹುದು, ಪ್ರತಿ ಟೈಮ್ ಅಲ್ಲೂ ಬೆಳಿಬಹುದು ಸರ್. ಈಗ ಒಟ್ಟಾರೆಗೆ ಇದು ನಿಮ್ಗೆ ಲಾಭ ತಂದು ಕೊಡ? ಲಾಭ ತಂದು ಕೊಡಿ ಸರ್. ನನಗೆ 10 ಎಕರೆ ಜಮೀನಲ್ಲಿ ಲಾಭ ತಂದು ಕೊಟ್ಟಿಲ್ಲ ಸರ್, ನನಗೆ ಈ ಸೊಪ್ಪಿನಿಂದಾನೇ ಲಾಭ ತಂದು ಕೊಟ್ಟದ್ದು. ಇದರಲ್ಲೇ ನಾನು ಜೀವನ ಮಾಡ್ತೀರ ಸರ್, ಇದರಲ್ಲೇ ನಮ್ಮ ಮಕ್ಕಳಿಗೆಲ್ಲ ಓದಿಸಿದ್ದು ಮಾಡಿದ್ದು ಇದರಲ್ಲೇ ಈ ಖರ್ಚಿನಲ್ಲೇ ಸರ್. ಅಂದ್ರೆ ನಮ್ಮ ರೈತರು ಈ ತರ ಈ ಹೈನುಗಾರಿಕೆ ಮಾಡೋದಾಗಿರ್ಬೋದು, ಸೊಪ್ಪು ತರಕಾರಿ ಬೆಳೆಯೋದ್ರಿಂದ ಪ್ರತಿ ದಿವಸ ದುಡ್ಡು ಬರುತ್ತೆ, ಏನೋ ಒಂದು ಕೂಲರಿಗೆ ಆಗಿರ್ಬೋದು, ಹೇಳಿದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಖರ್ಚಿಗೆ ಆಗಿರ್ಬೋದು, ಸಾಕಷ್ಟು ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಸರ್, ಎಲ್ಲ ಅನುಕೂಲ ಆಗುತ್ತೆ ಸರ್. ನಾವು ಚೀಟಿಗಳು ಸಂಗಳು ಮಾಡ್ಕೊಂಡು ಸರ್, ಇದರಿಂದ ಅನುಕೂಲ ಆಗಿದೆ ಸರ್. ನಾವು ಇದರಿಂದನೇ ಎಷ್ಟೋ ಸಾಲ ತೀರಿಸ್ಕೊಂಡ್ಬಂದಿದ್ವಿ ಸರ್. ನಾವು ಮೆಕ್ಕೆಜೋಳ ಮಾಡಿ ಶೇಂಗಾ ಬೆಳೆದು ಅಷ್ಟೊಂದು ತೀರಿಸಿಲ್ಲ ಸರ್. ಇದರಿಂದ ಅಂತಂತವಾಗಿ ನಾವು ಫೈನಾನ್ಸ್ ಸಂಘಗಳಿಗೆಲ್ಲ ತಗೊಂಡು ಇದರಿಂದನೇ ಸೊಪ್ಪಿನಿಂದನೇ ಮೇಲ್ ಬಂದಿರ ಸರ್. ಅಂದ್ರೆ ನೀವು ಸಂಘಗಳಿಗೆಲ್ಲ ಚೀಟಿನೂ ಕಟ್ಕೊಂತಿರ್ತೀವಿ ಸರ್, ಚೀಟಿ ಕಟ್ತೀವಿ. ಅಂದ್ರೆ ನಾವು ಈ ತರ ಸೂರ್ಯಕಾಂತಿ, ಮೆಕ್ಕೆಜೋಳ, ಈರುಳ್ಳಿ ಈ ತರ ಬೆಳೆಗಳ 3-4 ತಿಂಗಳು ಕಾಯ್ಬೇಕಾಗುತ್ತೆ, ಕಾಯ್ಬೇಕು ಸರ್. ಅದರಲ್ಲಿ ಲಾಭ ಸಿಕ್ಕರೆ ಸಿಕ್ತು, ಸಿಗದೆ ಇದ್ರೆ ಇಲ್ಲ ಸರ್. ಮಳೆ ಬಂದ್ರೆ ಬಂತು ಬರ್ದಿರಲ್ಲ, ಮಳೆ ಬಂದೂ ಕೆಡಿಸ್ತಾರ, ಮಳೆ ಹೋಗಿನೂ ಕೆಡಿಸ್ತಾರ. ಈ ಸರಿ ಮಳೆ ಬಂದೂ ನೀರುಳ್ಳಿ ಕೆಟ್ಟೋಯ್ ಸರ್. ನಾವು 1.5 ಲಕ್ಷ ಬಂಡವಾಳ ಹಾಕಿದೀವಿ ಸರ್, ಅದ್ರಲ್ಲಿ ಕನಿಷ್ಠ ಬರೀ 50,000 ತಗೊಂಡಿವಿ ಸರ್, 1 ಲಕ್ಷ ಲಾಸ್ ಆಯ್ತು ಸರ್. ಅದಕ್ಕೆ ಹಂಗಾಗಿ ನಾವು ಇದರಲ್ಲಿ ಆ ರೀತಿನೂ ಎಂದೂ ನಮಗೆ ಲಾಸ್ ಆಗಿಲ್ಲ ಸರ್, ಲಾಸ್ ಆಗಿಲ್ಲ. ಅಂದ್ರೆ ನಮ್ಮ ರೈತರು ಈ ತರ ಸುಮ್ಮನೆ ದೊಡ್ಡ ದೊಡ್ಡ ಬೆಳೆಗಳಿಗೆ ಹೆಚ್ಚು ಬಂಡವಾಳ ಹಾಕ್ತೀವಿ, ಸ್ವಲ್ಪ ಸೊಪ್ಪು ತರಕಾರಿಗಳನ್ನ ಸ್ವಲ್ಪ ಬೆಳಕೊಂಡು ಬೆಳಕೊಂಡು ಹ್ಞೂ ರೀ ಸರ್. ಅದಕ್ಕಿಂತ ಹೆಚ್ಚಿನ ಲಾಭ ತಗೋಬಹುದು ಸರ್, ಸೊಪ್ಪಲ್ಲಿ ಲಾಭ ತಗೋಬಹುದು. ಅಂತಂತವಾಗಿ ಒಂದು ಸಾಕಷ್ಟು ಸರಿ 6 ತಿಂಗಳಿಗೆ ಅಂದ್ರೆ ಕನಿಷ್ಠ ಅಂದ್ರೂ ಒಂದು 10 ಸರಿನೂ ಮಾರ್ಕೆಟ್ ಕಳಿಸ್ಬೋದು. ಅದು ಎಷ್ಟು ದಿನ ಬೇಕು ಸರ್, ನಾವು 5 ತಿಂಗಳು ಬೆಳೆ ಕಾಣ್ಬೇಕು, ಎಷ್ಟು ದಿನ ಕಾಣ್ಬೇಕು ಅದ್ರಷ್ಟನ್ನೇ ಲಾಭ ತಗೋಬಹುದು ಸರ್. ಮೆಕ್ಕೆಜೋಳದಷ್ಟೇ ಲಾಭ, ಅದಕ್ಕಿಂತ ಹೆಚ್ಚಿನ ಲಾಭ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಈಗ ಮೆಕ್ಕೆಜೋಳ, ಈರುಳ್ಳಿ ಅವೆಲ್ಲ ಹಾಕಿಬಿಟ್ರೆ ಒಂದ್ 2-3 ದಿವಸ ಕೆಲಸ ಇರುತ್ತೆ, ಮತ್ತೊಂದು 3-4 ತಿಂಗಳು ಕೆಲಸ ಇರಲ್ಲಪ್ಪ. ಇದು ನಾವು ಈ ಸೊಪ್ಪು ಹಾಕಿಬಿಟ್ರೆ ಪ್ರತಿ ದಿವಸ ಕೆಲಸ, ಪ್ರತಿದಿನ ಕೆಲಸ ಇರುತ್ತೆ, ಸೋಮಾರಿ ತನಕ ಆಗಲ್ಲ ಸರ್. ನಾವು ಬೇರೆದಕ್ಕೆ ಹೋಗ ಬೇರೆ ಕೈ ಕೆಳಗೆ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ ಸರ್, ನಮ್ಮಲ್ದಲ್ಲೇ ನಾವು ಮಾಡ್ಕೋಬಹುದು ಸರ್. ನಮಗೂ ಅಷ್ಟ ಬಿದ್ದಿದ್ದಕ್ಕೂ ಕೈ ದಿನ ಡೈಲಿ ಹಣ ನೋಡ್ತೀವಿ ಸರ್, ನಮಗೂ ಸಮಾಧಾನ ಆಗ್ತೈತೆ, ಕೆಲಸ ಮಾಡೋಕ್ಕೂ ಎನರ್ಜಿ ಬರುತ್ತೆ ಸರ್. ಎನರ್ಜಿ ಬರುತ್ತೆ, ಬೇಜಾರು ಅನ್ಸಲ್ಲ ಪ್ರತಿ ದಿವಸ ಏನಪ್ಪ ದಿನ ಸೊಪ್ಪು ಕೇಳಬೇಕು ತೊಳಿಬೇಕು ಅನ್ಸಲ್ಲ ಸರ್. ನಮ್ಮ ಉದ್ಯೋಗ ಅದೇ ಸರ್, ಏನು ಅನ್ಸಲ್ಲ. ನಾವು ಬೇರೆಯವ್ರ ಕೈ ಕೇಳ ಕೆಲಸ ಮಾಡೋಕ್ಕಿಂತ ನಮ್ಮ ಕೆಲಸ ನಾ ಮಾಡ್ಕೊಳಕ್ ನಮ್ಗೆ ಎಂದು ಬೇಜಾರು ಅನ್ಸಲ್ಲ ಸರ್. ಹೌದು. ಈಗ ನಿಮ್ಗೆ ಸೊಪ್ಪು ಇವೆಲ್ಲ ಇದರಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ನಿಮ್ಮ ಜಮೀನಲ್ಲಿ ನಿಮಗೆ? ನನ್ನ ಮಗಳು ಇದ್ದಾರೆ ಸರ್, ನನ್ನ ಮಗ ನನ್ನ ಮಗಳು ನಮ್ಮ ಮನೆಯವರು ಇದ್ದಾರೆ ಸರ್. ಹೌದಾ? ಹಾ ಸರ್, ಸಹಾಯ ಮಾಡ್ತಾರೆ ಸರ್. ಸಹಾಯ ಮಾಡ್ತಾರೆ, ಅವರೆಲ್ಲ ಕಿತ್ ಕೊಡೋದು, ಕಿತ್ ಕೊಡೋದು ಮಾಡ್ತಾರೆ, ತಲ್ಸ್ ಮಾಡ್ತಾರೆ. ನನ್ನ ಮಗ ಬಂದು ಬೈಕ್ ಅಲ್ಲಿ ಇಟ್ಟು ಬಿಟ್ಟು ಬರ್ತಾನೆ ಸರ್. ನಮ್ಮ ರೈತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಕೆಲವರು ಏನಂದ್ಬಿಟ್ರೆ ರೈತರಾಗಿರ್ತಾರೆ, ಅವರು ಹೊರಗಡೆ ಮಾರ್ಕೆಟ್ ಇಂದ ಸಂತೆಲ್ಲೇ ಸೊಪ್ಪು ತರಬೇಕು, ತರಕಾರಿ ತರಬೇಕು, ಎಲ್ಲವೂ ಕೊಂಡ್ಕೊಳ್ತಾ ಇರ್ತಾರೆ. ಈ ತರ ನಮ್ಮ ಜಮೀನಲ್ಲಿ ಈ ತರ ಸ್ವಲ್ಪ ಸೊಪ್ಪುಗಳು, ಸ್ವಲ್ಪ ತರಕಾರಿಗಳು ಕೊನೆ ಪಕ್ಷ ನಿಮ್ಮಂಗ್ ದೊಡ್ಡದಾಗಿ ಮಾರಾಟ ಮಾಡಿದ್ರೆಬೋದು ಸರ್, ಮನೆಗಾದ್ರೂ ಅಷ್ಟು ಬೆಳಕಬಹುದು. ತರಕಾರಿ ಹೋಗೋಕಿನ ಸರ್ ಕನಿಷ್ಠ ಅಂದ್ರೆ 500 ರೂಪಾಯಿ ಅಂತೂ ಬೇಕು ಸರ್ ವಾರಕ್ಕೆ. ಅದು ಸರ್ ಒಂದ್ಸರಿ 500 ರೂಪಾಯಿ ಖರ್ಚು ಮಾಡಿ ನಾವು ಸಸಿ ತಂದು ನಾಟಿ ಮಾಡ್ಕೊಂಡ್ರೆ ನಾವು 3 ತಿಂಗಳು ತಕ್ಕನ್ನು ತರಕಾರಿನ ಯೂಸ್ ಮಾಡ್ಕೊಂಡು ತಿನ್ಬೋದು ಸರ್, ತಿನ್ಬಹುದು. ತರಕಾರಿ ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಸರ್, ನಮ್ದಿನ್ನು ಒಳ್ಳೆ ಚೆನ್ನಾಗಿರುತ್ತೆ ಸರ್. ಅದನ್ನು ಏನ್ ಕಿತ್ತಿದ್ದು ಏನ್ ಕತ್ತಿಯೋ ಕೊಳತು ಹೋಗುತ್ತೆ ಸರ್. ಇದು ಫ್ರೆಶ್ ತರಕಾರಿ ಅವತ್ತೆ ಕಿತ್ತಿದಾಗ ಅವತ್ತೆ ಕಿತ್ಕೊಂಡು ಅವತ್ತೇ ಮಾಡ್ಕೊಂತೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ಹೌದು. ಈಗ ಈ ತರಕಾರಿ ಸೊಪ್ಪಿಂದ ಇಷ್ಟು ಲಾಭ ಐತಲ್ಲ, ಇನ್ನು ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದ್ 2 ಎಕರೆ ಬೆಳಿಬೇಕು ಅಂತ ಏನು ಆಸಕ್ತಿ ಇಲ್ಲ? ಆಸಕ್ತಿ ಇದೆ ಸರ್. ಲೇಬರ್ಸ್ಗಳದೆಲ್ಲ ಈಗ ಜಾಸ್ತಿ ಅಲ್ರಿ ಸರ್, ಲೇಬರ್ಸ್ದೆಲ್ಲ ಅಮೌಂಟ್ ಜಾಸ್ತಿನ, ಜಾಸ್ತಿ ಹಾಕಿ ಅವ್ರಿಗೆ ಕೊಡೋದಿನ್ ಏನಕ್ಕೆ, ಇಷ್ಟರಲ್ಲೇ ನಾವೇ ತೃಪ್ತಿ ಪಟ್ಕೊಂಡು ಅಂತೇಳಿ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡು ನಾವೇ ಮನೆಯವರೇ ಮಾಡಿದ್ರೆ ಹೆಚ್ಚು ಸರ್. ನಾವು ಕೂಲನ್ ಕರ್ಕೊಂಡ್ ರೂಪಾಯಿ 500 ರೂಪಾಯಿ 500 ರೂಪಾಯಿ ಕೂಲಿ ಕೇಳ್ತಾರೆ ಸರ್. ಅದ್ರಾಗೆ ಬರೋ ಇದಕ್ಕೆ ನಾವು ಅವ್ರಿಗೆ ಕೂಲಿ ಕೊಡೋದಾಗುತ್ತೆ ಸರ್. ನಾವು ಕೂಲಿ ಕೊಡೋದಾಗುತ್ತೆ, ಈಗ ತಗೊಂಡು ಹೋಗೋಕ್ಕೂ ನಮಗೆ ಲಗೇಜ್ ಬಹಳ ಆಗುತ್ತೆ, ಮತ್ತೆ ಖರ್ಚುನು ಬಹಳ ಬರುತ್ತೆ ಸರ್. ಅದೇ ಖರ್ಚು ಅವ್ರಿಗೆ ಕೊಡೋದಿನ ಅಂತೇಳಿ ನಾವು ಅಷ್ಟರಲ್ಲೇ ಮೇಂಟೈನ್ ಮಾಡ್ಕೊಂಡು ನಾವೇ ಮೇಂಟೈನ್ ಮಾಡ್ತಿದ್ವಿ ಸರ್. ಈಗ ಸಂತಿಗೆ ತಗೊಂಡು ಹೋಗೋದಂದ್ರೆ ಎಲ್ಲ ಬೈಕಲ್ಲೇ ತಗೊಂಡು ಹೋಗಿದ್ರೆ ಆಟೋ ಮಾಡ್ಕೊಂಡು ತಗೊಂಡು ಬೈಕಲ್ಲೇ ಹೋಗ್ತೀವಿ ಸರ್. ಬೈಕಲ್ಲ ತಗೊಂಡು ಹೋಗ್ತೀವಿ ಸರ್. ಗ್ರಾಹಕರಿಗೆ ಒಂದು 4 ರೂಪಾಯಿ 5 ರೂಪಾಯಿ ಸೀಟ್ ಕೊಡ್ತೀರಾ? ಕಟ್ಟಿಗೆ ಒಂದು 1 ರೂಪಾಯಿ 2 ರೂಪಾಯಿ ಖರ್ಚು ಬಂದಿರುತ್ತೆ ನಿಮಗೆ? ಬಂದಿರುತ್ತೆ ಸರ್. ಉಳಿದೊಂದು 3 ರೂಪಾಯಿ ಲಾಭ. 3 ರೂಪಾಯಿ 4 ರೂಪಾಯಿ ಲಾಭ, ಜಾಸ್ತಿನೇ ಲಾಭನೇ ಇರುತ್ತೆ ಸರ್. ಜಾಸ್ತಿ ಏನ್ ಖರ್ಚು ಏನ್ ಜಾಸ್ತಿ ಬರಲ್ಲ ಸರ್, ಖರ್ಚು ಜಾಸ್ತಿ ಇಲ್ಲ. ಮತ್ತೆ ಮುಂದಿನ ಏನೇನ್ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರಿ? ನಾ ಸರ್ ಇನ್ನು ಸೊಪ್ಪು ತರಕಾರಿನ ಹೆಚ್ಚೆಚ್ಚುವಾಗಿ ಹಾಕಿ ಬೆಳಿಬೇಕಂತಂದಿದ್ದೀವಿ ಸರ್. ಜಾನುವಾರುಗಳು ನೋಡ್ರಿ ಸರ್, ಸರ್ಕಾರದಿಂದ ಸ್ವಲ್ಪ ಈ ಮಹಿಳೆಯರಿಗೆ ಜಾನುವಾರುಗಳು ಕೊಡಿಸಿದ್ರೆ ಅನುಕೂಲ ಸರ್. ಈಗೆಲ್ಲ ಸಾಕಷ್ಟು ಲೋನ್ ಸಿಗ್ತಾವಲ್ಲ? ಸಿಗ್ತದೆ ಸರ್. ನಾವು ಬ್ಯಾಂಕ್ ಅಲ್ಲಿ ಒಂದು 3 ಸರಿ ಹೋದೆ ಸರ್, ಕೇಳ್ತಿದ್ವಿ 15 ದಿನ ಬಿಟ್ಟು ಬರ್ರಿ, 15 ದಿನ ಬಿಟ್ಟು ಬರ್ರಿ. ಈಗ 2 ತಿಂಗಳಿಂದ ಇದೇ ತರ ಓಡಾಡಿಸ್ತಿದ್ರು ಮಾಡ್ತಾರೆ ಸರ್, ಯಾವ ಸವಲತ್ತು ಕೊಡ್ತಾ ಇಲ್ಲ ಸರ್. ಈಗ ನಿಮ್ ಮಹಿಳಾ ಸಂಘಗಳಲ್ಲೆಲ್ಲ ಉಳಿತಾಯ ಮಾಡ್ತಿರಲ್ಲ, ಅದರಲ್ಲೇ ಸಾಕಷ್ಟು ಸಾಲ ಕೊಡ್ತಾರೆ, ಅದರಲ್ಲೇ ಒಂದ್ ಎರಡು ಹಸು ಸಾಕಾಣಿಕೆ ಮಾಡಿದ್ರೆ ಅದನ್ನು ಹೆಚ್ಚು ಅನುಕೂಲ ಆಗುತ್ತೆ. ಆಗುತ್ತೆ ಸರ್. ಕೆಲವರು ಹೆಣ್ಮಕ್ಳು ಇದ್ರು ಸಂಘದ ವತಿಯಿಂದ ತಗೊಳ್ಳೋಣ ಅಂತಾರೆ, ಕೆಲವರು ಬೇಡ ಅಂತಿದ್ದಾರೆ ಸರ್. ಆ ಉದ್ದೇಶದಿಂದ ತಗೊಂಡು ಎಲ್ಲರೂ ತಗೋಬೇಕಂತ ಹೇಳಿ ಉದ್ದೇಶದಿಂದ ಸಂಘದಲ್ಲಿ ತಗೊಳ್ತಾ ಇಲ್ಲ ಸರ್. ನಾವು ವೈಯಕ್ತಿಕ ಕೊಡ್ರಿ ಅಂತ ಹೇಳಿ ಒಂದ್ ಎರಡ್ ಮೂರ್ ಸರ್ ಈಗ ಎರಡು ತಿಂಗಳಿಂದ ಓಡಾಡ್ತಿದೀವಿ, ಈಗ 15 ದಿನ ಬಿಟ್ಟು ಬರ್ರಿ ಅಂತ ನಿಂಗೆ ಹೇಳ್ತಿದ್ದಾರೆ ಸರ್. ಜಾನುವಾರು ಸಾಕಿದ್ರೆ ಅನುಕೂಲ ಸರ್. ಅನುಕೂಲ ಸರ್. ಈ ಸೊಪ್ಪು ತರಕಾರಿ ಬೆಳೆಯೋದ್ರ ಜೊತೆಗೆ ಏನಾದ್ರೂ ಉಪಕಸಬು ಮಾಡ್ತಾ ಇದ್ರೆ, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಇದಾವ ಸರ್. ಕುರಿ ಒಂದ್ 10 ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಸರ್. ಹಸು ಸಾಕಾಣಿಕೆ ಮಾಡ್ತಿದ್ವಿ, ಕುರಿ ಸಾಕಾಣಿಕೆ ಮಾಡ್ತಿದ್ವಿ. ಯಾಕೆ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂತು ಸರ್? ನಮಗೆ ಗೊಬ್ಬರ ಕೊಳ್ಳಕ್ ಆಗ್ಲಿ ಸರ್. ಕೊಟ್ಟಿಗೆ ಗೊಬ್ಬರದಿಂದಾನೆ ಜಾಸ್ತಿ ಬೆಳುವರಿ ಚೆನ್ನಾಗ್ ಬರುತ್ತೆ ಸರ್. ಮೆಕ್ಕೆಜೋಳ ಕೊಟ್ಟಿಗೆ ಗೊಬ್ಬರ ಹಾಕಿರೋದು ತುಂಬಾ ಚೆನ್ನಾಗ್ ಬಂದಿತ್ತು ಸರ್. ಹಾಕಿಲ್ಲದ್ದು ಬರ ಗೌರ್ಮೆಂಟ್ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿದ್ದು ಚೆನ್ನಾಗ್ ಬಂದಿರಲಿಲ್ಲ ಸರ್. ಮಳೆ ಕಡಿಮೆ ಆಗಿ ಒಂದು 2 ಎಕರೆಗೆ ಸರ್ 2 ಗಾಡಿ ಸಿಕ್ಕೈತಿ ಗೊಬ್ಬರ ಹಾಕದಿದ್ದು. ಇದು 2 ಎಕರೆಗೆ 2 ಲೋಡ್ ಸಿಕ್ಕಿದೆ ಸರ್, ದನ್ ಕೊಟ್ಟಿಗೆ ಹಾಕಿರೋದು ಈ ತರ ಸಿಕ್ಕೈತಿ ಸರ್. ಅದರಿಂದ ನಾವು ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡಬೇಕು, ಇದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿ. ಹೆಚ್ಚಿನ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಭೂಮಿ ಸುಮ್ಮನೆ ಫಲವತ್ತತೆ ಕಳ್ಕೊಳ್ಳುತ್ತೆ. ನಾವು ಮನೆಯಲ್ಲೇ ಗೊಬ್ಬರ ಇದ್ರೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬಹುದು, ಅನುಕೂಲ ಆಗುತ್ತೆ ಸರ್. ಅನುಕೂಲ ಸರ್. ಮತ್ತೆ ಈ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಗೊಬ್ಬರ ಸಿಗೋದಲ್ದಲೆ ಒಂದು 3-4 ತಿಂಗಳಿಗೆ ಮಾರಾಟ ಮಾಡಿದಾಗ ಹೆಚ್ಚು ಆದಾಯ ಬರುತ್ತೆ. ಆದಾಯ ಬರುತ್ತೆ. ಈಗ ಒಂದು 5,000 ರೂಪಾಯಿ ಮರಿ ತಾಂಡು ಒಂದು 3-4 ತಿಂಗಳು ಕಾಪಾಡಿ ಮಾರಿದ್ರೆ ಒಂದು 15,000 ರೂಪಾಯಿ ಲಾಭ ಬರುತ್ತೆ. ಈ ಕೃಷಿ ಮಾಡ್ಕೊಂಡು ಇವನ್ನೆಲ್ಲ ಕುರಿ ಹಸುಗಳು ಸಾಕಾಣಿಕೆ ಮಾಡಕ್ ಟೈಮ್ ಸಿಗುತ್ತಾ ನಿಮ್ಗೆ? ಸಿಗುತ್ತೆ ಸರ್. ನಾವು ಮಧ್ಯಾಹ್ನ ತನಕ ಮಧ್ಯಾಹ್ನದ ಅಷ್ಟೊತ್ತಿಗೆ ಅವಕ್ಕೆಲ್ಲ ಮೇವು ನೀರು ಎಲ್ಲ ರೆಡಿ ಮಾಡ್ಬಿಟ್ಟು ಮಧ್ಯಾಹ್ನ ಮೇಲೆ ಸರ್ ಸೊಪ್ಪು ಕೇಳೋದು, 3 ಗಂಟೆ ಮೇಲೆಯಿಂದಾನೆ ಸೊಪ್ಪು ಕೇಳೋದು. ಸೊಪ್ಪು ಕೇಳ್ತೀರ? ನಿಮ್ಗೆ ಯಾವಾಗಾದ್ರೂ ಬೇರೆ ಎಲ್ಲಾದ್ರೂ ಹೋಗ್ಬೇಕಪ್ಪ, ಯಾವ್ದಾನ ಫಂಕ್ಷನ್ ಮದುವೆ ಆಗಿತ್ತಂತ ಸಂದರ್ಭದಲ್ಲಿ ಸೊಪ್ಪು ಅವತ್ತು ರಜಾ ಮಾಡ್ಬೇಕು? ರಜಾ ಮಾಡ್ತೀವಿ, ರಜಾ ಮಾಡ್ತೀವಿ. ನಮ್ಮ ಮಗಳು ಇದ್ದಾರೆ ಸರ್, ನಮ್ಮ ಮಗಳು ಹೋಗ್ತಾಳೆ ಸರ್, ನಮ್ಮ ಮದುವೆ ಹತ್ರ ನಮ್ಮ ಮಗಳು ಮಾಡ್ತಾಳೆ ಸರ್. ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಾ ಇಲ್ಲ? ಮಾಡಿಸಿ ಸರ್. ಅಲ್ಲೇ ಡಿಗ್ರಿ ಮುಗಿದಿದೆ ಸರ್, ಮುಗ್ದು ಈಗ ಮನೆಗಿದ್ದಾಳೆ ಸರ್. ಹೋಗ್ತಾಳೆ ಅವ್ಳು, ತೀರಾ ನಮ್ಗೆ ಈಗ ಅನಿವಾರ್ಯ ಏನಾದ್ರು ಅಂದ್ರೆ ಒಂದಿನ ಹೋಗ್ತಾಳೆ. ಸೊಪ್ಪನಷ್ಟೇ ತರಕಾರಿನೂ ಲಾಭದಾಯಕ, ಅದನ್ನ ತರಕಾರಿನೂ ಇನ್ ಮುಂದೆ ತರಕಾರಿನೂ ಸ್ವಲ್ಪ ಹೆಚ್ಚಾಗಿ ಬೆಳಿಬೇಕಂತಂದಿದೀವಿ ಸರ್. ಸರ್, ತರಕಾರಿನ ಬೆಳಿಬೇಕಂತ ಇದೀವಿ ಸರ್. ಈಗೇನ ಅದನ್ನ ಮನೆಗೆ ಮಾತ್ರ ತರಕಾರಿ ಬೆಳ್ಕೊಂತ ಇದ್ರೆ ಮಾರಾಟಕ್ಕೆ ಜಾಸ್ತಿ ಆದ್ರೆ ಮಾರಾಡ್ತೀವಿ ಸರ್. ಮನೆಗಿನ್ನ ಜಾಸ್ತಿನೇ ಬಿಡುತ್ತೆ ಸರ್, ನಾವು ಜಾಸ್ತಿ ಆದದ್ದು ಮಾರ್ತೀವಿ ಸರ್. ಈ ತರಕಾರಿ ಸಸಿಗಳೆಲ್ಲ ನರ್ಸರಿಯಿಂದ ತಗೊಂಡ್ಬರ್ತೀರ? ನರ್ಸರಿಯಿಂದ. ತರಕಾರಿ ಒಂದ್ 2-3 ತಿಂಗಳಿಗೆ ಅವು ಬಂದ್ಬಿಡುತ್ತೆ? ಮೂರ್ ತಿಂಗಳಿಗೆ ಬರುತ್ತೆ. ಈ ಸೊಪ್ಪು ಆದ್ರೆ 20 ದಿವಸಕ್ಕೆ ಬಂದ್ಬಿಡುತ್ತೆ ಸರ್. ಅಂದ್ರೆ ಲಾಸ್ ಲಾಭ 20 ದಿವಸದಲ್ಲೇ ಗೊತ್ತಾಗ್ಬಿಡುತ್ತೆ? ಗೊತ್ತಾಗ್ಬಿಡುತ್ತೆ. ಲಾಸ್ ಆಗೋದಿಲ್ಲ ಸೊಪ್ಪು, ಇದು ಲಾಸ್ ಆಗಲ್ಲ ಸರ್, ಯಾವಾಗ್ಲೂ ಲಾಸ್ ಆಗಿಲ್ಲ ಸರ್. ಅಂದ್ರೆ ನಾವು ಅದೇ ಬೇರೆ ಬೆಳೆಗಳನ್ನ ನಾವು ಹೋಲಿಸಿಕೊಂಡ್ರೆ 3-4 ತಿಂಗಳು ಕಾಯ್ಬೇಕಾಗುತ್ತೆ. ಸೊಪ್ಪು ಆಗ್ಬಿಟ್ರೆ 20 ದಿವಸಕ್ಕೊಮ್ಮೆ ಆದಾಯ ಬರ್ತಾ ಇರುತ್ತೆ. ಈಗ ಸಾಕಷ್ಟು ಜನ ರೈತ ಮಹಿಳೆಯರಿಗೆ ಈ ತರ ನೀರಾವರಿ ಇದ್ದು ಈ ತರ ಒಂದು ಬೇರೆ ಬೇರೆ ಸಣ್ಣ ಸಣ್ಣ ಬೆಳೆಗಳನ್ನೆಲ್ಲ ಬೆಳಿಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಸಕ್ತಿ ಇಲ್ಲ ಸರ್. ಬೇರೆಯವ್ರ ಹತ್ರ ಹೋದ್ರೆ ನಾವದೆಲ್ಲ ಎತೆ ಬೀಳದೇನಕ್ಕೆ ಬೇರೆ ಕೂಲಿ ಬರುತ್ತೆ, ಬೇರೆಯವರಿಂದ ಹೋದ್ರೆ 400 ರೂಪಾಯಿ ಕೂಲಿ ಬರುತ್ತೆ ಬಿಡು, ಅದರಿಂದ ಏನು ದಿನ 500 ರೂಪಾಯಿ ದುಡ್ಡು 400 ರೂಪಾಯಿ ಕೂಲಿ ಬಂದು 2,000 ಮಾಡ್ಬೋದು ಸರ್. 500 ಸೇವ್ಡಲ್ಲ 2,000 ರೂಪಾಯಿ ದುಡ್ಡು ಲಾಭದಾಯಕ. 500 ರೂಪಾಯಿ ಖರ್ಚು ತೆಗೆದ್ರು, ನಮ್ದು ಹೋಗಿದ್ದು ಲಗೇಜ್ ಇಂದ ಖರ್ಚು ತೆಗೆದ್ರು ಸರ್, ನಮ್ಗೆ 2,000 ರೂಪಾಯಿ ಲಾಭದಾಯಕ ಅನ್ಸುತ್ತೆ. ಅವ್ರು ಕಷ್ಟ ಬಿದ್ರೆ ಶ್ರಮ ಪಟ್ಟು ಮಾಡಿದ್ರೆ ಅವ್ ಕಷ್ಟ ಬೀಳಂಗಿಲ್ಲ ಸರ್. ಬೇರೆ ಕೆಲ್ಸಕ್ಕೆ ಹೋಗಿ ಆರಾಮಾಗಿ ಹೋಗ್ತಿವಿ ಬಿಟ್ರೆ ಆರಾಮಾಗಿ ಬರ್ತೀವಿ, ಯಾಕೆ ಮೈ ನೋಸ್ಕೇಳೋದಂತಾರೆ? ಮೈ ನೋಸ್ಕೊಂಡ್ರೆ ಸರ್, ಕಷ್ಟ ಇದ್ರೆ ಫಲ, ಕಷ್ಟ ಬಿದ್ರೆ ಫಲ ಉಂಟು ಸರ್. ಕಷ್ಟ ಇಲ್ದಿದ್ರೆ ಯಾವ ಫಲನೂ ಸಿಗಲ್ಲ ಸರ್. ನೋಡಿ, ನೀವು ಕಷ್ಟಪಟ್ಟು ಬೆಳೆದು ಮತ್ತೆ ಅಲ್ಲಿ ಮಧ್ಯವರ್ತಿಗಳಿಗೆ ಕೊಟ್ರೆ ಅವ್ರಿಗೆ ಲಾಭ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನೀವೇ ಕುತ್ಕೊಂಡು ಮಾರ್ತೀವಿ ಸರ್. ಹೌದು, ಡಬಲ್ ಆಗುತ್ತೆ ಸರ್. ಅಲ್ಲಿ 2.5 ಕೊಟ್ರೆ ಇಲ್ಲಿ 5 ರೂಪಾಯಿ ಮಾರ್ತೀವಲ್ಲ ಸರ್, ಅದೇ ಲಾಭ ಬರುತ್ತೆ ನಮಗೆ. ಅಲ್ಲಿ 1,000 ಕೊಟ್ರೆ ಇಲ್ಲಿ 2,000 ಬರುತ್ತೆ ಸರ್. ಹೌದು, ಮೊದಲೆಲ್ಲ ಹೋಲ್ಸೆಲ್ ಕೊಟ್ಟು ಬರ್ತಿದ್ರೆ? ಮುಂಚೆ ಹೋಲ್ಸೆಲ್ ದುರ್ಗ ಕೊಟ್ಟು ಬರ್ತಿದ್ವಿ ಸರ್. ಅದ್ರಲ್ಲಿ ಏನು ನಮಗೆ ಉಳಿತಾಯ ಆಗಲ್ಲ ಅಂದ್ಬಿಟ್ಟು ಈಗ ನೀವೇ ಮಾರಾಟ ಮಾಡಿ? ಕಡಿಮೆ ಸರ್, ಉಳಿತಾಯ ಕಡಿಮೆ ಆಗುತ್ತೆ, ಡಬಲ್ ಆಗುತ್ತೆ ಸರ್. ಈಗ 1,000 ರೂಪಾಯಿಗೆ ಮಾರೋದಂತದ್ದು 2,000 ರೂಪಾಯಿ ಸಿಗುತ್ತೆ ಸರ್. ನಾವೇ ಕೂತ್ ಮಾರಿದ್ರೆ. ಯಾವ ವರ್ಷ ಚೆನ್ನಾಗಿ ಜಾಸ್ತಿ ಮಳೆ ಬಂದು ಅಥವಾ ಕೀಟ ರೋಗಗಳು ಬಂದ್ಬಿಟ್ಟು ಈ ಸೊಪ್ಪಿನ ತರಕಾರಿ ಏನಾದ್ರು ಬೆಳೆದಂಗೆ ಲಾಸ್ ಆಗಿರೋದುಂಟ? ಇಲ್ಲ ಸರ್, ಇಂದು ಲಾಸ್ ಆಗಿಲ್ಲ ಸರ್. ಎಂದು ಲಾಸ್ ಆಗಿಲ್ಲ. ನೀವು ಚೆನ್ನಾಗಿ ಆರೈಕೆ ಮಾಡ್ತಾರಲ್ಲ, ಚೆನ್ನಾಗಿ ಬರುತ್ತೆ ಸರ್. ನಮ್ಗೆ ಎಂದು ಲಾಸ್ ಆಗಿಲ್ಲ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರಮ್ಮ, ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ ಕೃಷಿಗೆ? ನಮ್ಗೆ 4 ಇದೀವಿ ಸರ್. ನಾವು 4 ಕೃಷಿಯಲ್ಲಿ ಮಾಡ್ತೀವಿ ಸರ್. ಕೃಷಿಯಲ್ಲಿ ಮಾಡ್ತೀವಿ. ಸೊಪ್ಪು ತರಕಾರಿ ಕೃಷಿ ಸಂತೋಷ ನಿಮ್ದು? ಸಂತೋಷ ತಂದ್ಕೊಟ್ಟೆ ಸರ್. ಸಂತೋಷ, ಯಾವ ಬೆಳೆನೂ ಸಂತೋಷ ತಂದ್ಕೊಟ್ಟಿಲ್ಲ, ನಮ್ ಸೊಪ್ಪಿಂದ ಸಂತೋಷ ಆಗಿದೆ ಸರ್. ಇದ್ರ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದಮ್ಮ? ನಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ ಸರ್, 81 97 53 62 ಸರ್. ರೈತ ಬಾಂಧವರೇ, ಜೈವಾಣಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 81 97 46 53 62. ಬಹಳ ಸಂತೋಷ ಜೈವಾಣಿ ಅವರ, ಇದುವರೆಗೂ ನಮ್ಮ ಆಕಾಶವಾಣಿ ಬಂದ್ಬಿಟ್ಟು ಈ ಸೊಪ್ಪು ತರಕಾರಿ ಬೆಳೆಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.